ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಪ್ರಗತಿಪರ ಕೃಷಿಕ ಎನ್ಡಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎನ್ ಡಿ ಮಂಜುನಾಥ್ ಅವರು. ಮಂಜುನಾಥ್ ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರಿಗೆ. ನಮಸ್ಕಾರ ಸರ್. ಮಂಜುನಾಥ್ ಅವರು, ಎಷ್ಟು ವಯಸ್ಸು ತಮಗೆ? ನನಗೀಗ 58 ವರ್ಷ ಸರ್. 58 ವರ್ಷ ಆಯಿತು. ಏನು ಓದಿದ್ರಿ ತಾವು? ನಾನು ಬಿ ಕಾಂ ಗ್ರಾಜ್ಯುಯೇಟ್ ಆಗಿದ್ದೀನಿ. ಬಿ ಕಾಂ ಗ್ರಾಜ್ಯುಯೇಟ್ ಆದಮೇಲೆ ಏನೇನು ಕೆಲಸ ಮಾಡಿದ್ರಿ? ನಾನು TVS ಶೋರೂಮ್ ಅಲ್ಲಿದ್ದೆ ಒಂದು 30 ಇಯರ್ಸು. ಅಲ್ಲಿಂದ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅಕೌಂಟೆಂಟ್ ಆಗಿದ್ದೆ. ಆಮೇಲೆ ನನಗೆ ಕೃಷಿಲಿ ಆಸಕ್ತಿ ಇರೋದ್ರಿಂದ 2000ದಲ್ಲೇ ನಾನು ಜಮೀನು ತಗೊಂಡಿದ್ದೆ. ಹಾಗಾಗಿ ಇದೇ ಬೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬಂದು ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡಬೇಕು ಅಂದ್ಬಿಟ್ಟು ಈ ಕಡೆ ಬಂದೆ. ಯಾಕೆ ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ ತಮಗೆ? ಅದು ಮುಂಚೆಯಿಂದ ಇತ್ತು ಸರ್. ನಮ್ಮದು ಟೆನೆನ್ಸಿಲಿ ಹೋಗಿತ್ತು ಹೊಳೆ ನರಸೀಪುರದ ಹತ್ರ. ಆವಾಗಿಂದ ಒಂದು ಕಾನ್ಸೆಪ್ಟ್ ಇತ್ತು ನಮಗೂ ಒಂದಷ್ಟು ಜಮೀನು ಮಾಡಬೇಕು ಅಂತ. ಹಾಗಾಗಿ ಆ ಉದ್ದೇಶದಿಂದ ಬಂದೆ. ಈ ಭಾಗದಲ್ಲೇ ಯಾಕೆ ನೀವು ಜಮೀನು ಕೊಂಡಿದ್ದು? ಸರ್, ಅದು ಪರ್ಟಿಕ್ಯುಲರ್ ಆಗಿ ಇದೇ ಊರು ಅಂತಿಲ್ಲ, ಹುಡುಕ್ತಾ ಇದ್ವಿ. ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಹೀಗೆ ಮಾಡ್ತಾರಂತೆ ಜಮೀನು ಅಂತ, ನೋಡೋಣ ಅಂತ ಹೇಳಿ ಬಂದೆ. ಇಷ್ಟ ಆಯ್ತು ಅರೆ ಮಲೆನಾಡಿದು ಅಂತ, ಹಾಗಾಗಿ ಇಲ್ಲಿ ಬಂದು ತಗೊಳ್ಳೋಣ ಅನ್ನೋ ದೃಷ್ಟಿಯಿಂದ ತಗೊಂಡೆ. ಎಷ್ಟು ಎಕರೆ ಜಮೀನು ಇದೆ ನಿಮ್ಗೀಗ? ಇದು 4.75 ಎಕರೆ ಸರ್. ಯಾವಾಗ ಕೊಂಡ್ಕೊಂಡಿದ್ದೀರಾ? ಇದು 2000 ಅಲ್ಲಿ ಸರ್. 2000 ಕೊಂಡ್ಕೊಂಡ್ರಿ. ಎಷ್ಟು ಬೆಲೆ ಅವಾಗ? ಅವಾಗ ಒಂದು 50-60 ಸಾವಿರ ಬಿದ್ದಿತ್ತು ಸರ್ ಎಕರೆಗೆ. ಪ್ರತಿ ಎಕರೆಗೆ? ಪ್ರತಿ ಎಕರೆಗೆ. ಈಗ ಎಷ್ಟಿದೆ ಬೆಲೆ ಇಲ್ಲಿ? ಈಗ ತುಂಬಾ ಇದೆ ಸರ್, 25 ಲಕ್ಷದ ಮೇಲೆ ಇದೆ ಈಗ. ಈಗ ಮರಕ್ಕೂ ಆಗೋದಿಲ್ಲ, ಕೊಳಕ್ಕೂ ಆಗಲ್ಲ. ಹೌದು ಸರ್. ಏನೇನು ಬೆಳೆ ಮಾಡಿದಿರಿ ಈಗ 4.75 ಎಕರೆನಲ್ಲಿ? ಸರ್, ಇದರಲ್ಲಿ ನಾನು ಆಕ್ಚುಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಹಾಗಾಗಿ ಎಲ್ಲಾ ಬೆಳೆನೂ ಇದರಲ್ಲಿ ಇರಬೇಕು ಅನ್ನೋದೊಂದು ಸಂಯೋಜನೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಇದರಲ್ಲಿ ಹಲಸು, ಮಾವು, ಸೀಬೆ, ನಿಂಬೆ, ಕಿತ್ತಲೆ, ಸಪೋಟ, ತೆಂಗು, ಅಡಿಕೆ, ಹೀಗೆ ಎಲ್ಲಾ ತರದ ಬೆಳೆಗಳನ್ನು ಮಾಡಿದ್ದೀನಿ. ಜೊತೆಗೆ ಬಟರ್ ಫ್ರೂಟ್ ಇದೆ. ನಿರ್ದಿಷ್ಟವಾಗಿ ಇಂಥ ಬೆಳೆನೆ ಬೆಳಿಬೇಕು ಅಂತ ಏನಿಲ್ಲ? ಇಲ್ಲ ಸರ್, ಇಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಯಾವ್ದು ಬರುತ್ತೆ ಅದೆಲ್ಲ ಹಾಕ್ಬೇಕು ಅಂತ. ಈಗ ಆಲ್ರೆಡಿ ನಾನು ಒಂದು 25 ಜಾಯಿಕಾಯಿ ಗಿಡನೂ ತರಿಸಿಟ್ಟಿದ್ದೀನಿ, ಅದನ್ನ ನೆಕ್ಸ್ಟ್ ಸೀಸನ್ ಹಾಕೊಳ್ತೀನಿ ಅದನ್ನ. ನಿಮ್ದು ಕೃಷಿ ಪ್ರಾರಂಭ ಆಗಿದ್ದೆ ಹೀಗೇನಾ ಅಥವಾ ಬೇರೆ ಏನಾದ್ರೂ ಬೆಳೆ ಬೆಳೀತಾ ಇದ್ರು ಪ್ರಾರಂಭದಲ್ಲಿ? ಇಲ್ಲ, ಪ್ರಾರಂಭದಲ್ಲಿ ಜೋಳ ಅದು ಇದು ಬೆಳೀತಾ ಇದ್ರು, ಬಟ್ ನನಗೆ ಯಾಕೋ ಅದು ಇಷ್ಟ ಆಗ್ಲಿಲ್ಲ. ನಾನು ಹಾಸನಲ್ಲಿದ್ದಿದ್ದ ಅರ್ಲಿಯರ್ ಆಗಿ ಹಾಸನಿಂದ ಇಲ್ಲಿ ಬಂದು ನೋಡ್ಕೊಳ್ಳೋದು ಮಾಡೋದು ಅದು ಖರ್ಚು ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಬೆಟರ್ ನಾವು ಇಲ್ಲಿಗೆ ಬಂದಿದ್ರೆ ಒಳ್ಳೆಯದು ಅಂತ ತೀರ್ಮಾನ ತಗೊಂಡು 2010 ಹಾಸನಿಂದ ಬಿಕ್ಕೋಡಿಗೆ ಬಂದೆ. ಬಿಕ್ಕೋಡಲ್ಲಿ ಬಾಡಿಗೆ ಮನೆ ತಗೊಂಡು ಒಂದು 5 ವರ್ಷ ಇದ್ದೆ. ಅಲ್ಲಿಂದಲೂ ಯಾಕೋ ಯಾಕೆ ಜಮೀನಲ್ಲೇ ಯಾಕಿರಬಾರ್ದು ಅಂತೇಳಿ ನನ್ನೊಂದು ಹಾಸನಲ್ಲಿ ಸೈಟ್ಗಳಿದ್ವು, ಅದರಲ್ಲಿ ಒಂದು ಸೈಟ್ ಮಾರಿ ಇಲ್ಲಿ ಬಂದು ಸೆಟ್ಲ್ ಆದೆ. 2015 ಮನೆ ಮಾಡ್ಕೊಂಡು ಇಲ್ಲಿದ್ದೀನಿ. ಈಗ ಸಿಟಿಯಲ್ಲಿ ಇದ್ಕೊಂಡು ಹಳ್ಳಿನಲ್ಲಿ ಭೂಮಿ ಕೊಂಡ್ಕೊಳ್ಳೋದು ಒಂಥರ ಹೊಸ ಟ್ರೆಂಡ್ ಆಗಿದೆ. ಕೊಂಡ್ಕೊಳ್ಳೋದು ಸುಲಭ ಮತ್ತೆ ಖುಷಿನೂ ಕೂಡ ಹೌದು. ಇಲ್ಲೇ ಬಂದು ವಾಸ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಠಿಣವಾಗಿದ್ದು. ನಿಮಗೆ ಕಠಿಣ ಅಂತ ಅನಿಸ್ಲಿಲ್ಲ? ಅಲ್ಲ, ಕಠಿಣ ಅಂದ್ರೆ ಇದು ಈಗ ಟ್ರೆಂಡ್. ನೀವು ಹೇಳಿದ ಒಳ್ಳೆ ಇದು ಪಾಯಿಂಟ್. ಆಕ್ಚುಲಿ ಈಗ ಟ್ರೆಂಡು ಸಿಟಿಲಿ ಇದ್ದವರು ಹಳ್ಳಿಗೆ ಮಾಡ್ಬೇಕು ಅಂತ ಮಾಡಿದ್ದಾರೆ. ಬಟ್ ನನ್ನ ಕಾನ್ಸೆಪ್ಟ್ 2000 ಇತ್ತು ಆ ತರ. ಆಗ್ಲೇ ನಮ್ಗೆ ಯಾರು ಏನು ಹೇಳ್ತಿರ್ಲಿಲ್ಲ ಹೀಗೆ ಮಾಡಿ ಅಂತ. ಬಟ್ ಏನೋ ಒಂದು ಉದ್ದೇಶ ಇತ್ತು ಮಾಡ್ಬೇಕು ಅಂತ. ಹಾಗಾಗಿ ನಾನು ಇದಕ್ಕೆ ಕ್ಷೇತ್ರಕ್ಕೆ ಬಂದೆ. ಈಗ ನೀವೇನೋ ನಿಮ್ಗೆ ಇಷ್ಟ ಅನ್ನೋ ಕಾರಣಕ್ಕಾಗಿ ಬಂದ್ರಿ, ಹೆಂಡತಿ ಮಕ್ಕಳು ಎಲ್ಲ ಒಪ್ಪಿದ್ರು ಅದಕ್ಕೆ? ಅದೇ ಸರ್, ಇದು ಇಂಪಾರ್ಟೆಂಟ್. ಆಕ್ಚುಲಿ ನಾವು ಎಲ್ಲ ಸಿಟಿಲಿ ಇದ್ದಿದ್ದು. ಹಾಗಾಗಿ ನನ್ನ ಮಿಸ್ಸಸ್, ಅವಳ ಹೆಸರು ಹೇಳ್ಬಿಡ್ತೀನಿ, ಪೂರ್ಣಿಮಾ ಅಂತೇಳಿ. ಸಿಟಿಲಿ ಇದ್ದಾಗ ಹಸು ನೋಡಿದ್ರಷ್ಟೇ, ಅವರು ಮುಟ್ಟಿತ್ತಿಲ್ಲ, ಅವ್ನು ಹಿಡ್ದಿಲ್ಲ, ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ಹೀಗೆ ಒಂದ್ ದಿವಸ ಕೂತ್ಕೊಂಡು ಮಾತಾಡ್ತಿದ್ದಾಗ, ನಮ್ದೇ ಇರ್ಬೇಕಾರೆ ಯಾಕೆ ಹೋಗ್ಬಾರ್ದು, ಸಿಟಿಲಿ ಏನಿಲ್ಲ, ಅಲ್ಲೇ ದುಡಿಯೋಣ ಹೋಗಿ ಅಂದಾಗ ಅವ್ರು ಒಂದೇ ಸಲ ಡಿಸಿಷನ್ ಕೊಟ್ರು, ಆಯ್ತು ಹೋಗೋಣ ನಡೀರಿ ಅಂತ. ಹಾಗಾಗಿ ಏಕ್ದಮ್ ಜಮೀನ್ಗೂ ಬಂದು ಮನೆ ಮಾಡ್ಲಿಲ್ಲ, ಬಾಡಿಗೆ ಮನೆ ಮಾಡಿಕೊಂಡು ಬಿಕ್ಕೋಡಲ್ಲಿ ಬಂದು ವಾಸ ಮಾಡಿದ್ವಿ. ಅವ್ರು ಧೈರ್ಯ ಕೊಡ್ಲಿಲ್ಲ ಅಂದ್ರೆ ನಾನು ಬರಕ್ ಆಗ್ತಿರ್ಲಿಲ್ಲ. ಅವರು ಕೆಲಸ ಮಾಡ್ತಿದ್ರ ಹೇಗೆ? ಟೀಚರ್ ಆಗಿದ್ರು ಅವ್ರು ಪ್ರೈವೇಟ್ ಸ್ಕೂಲ್ ಅಲ್ಲಿ, ಹಾಗಾಗಿ ಅವ್ರಿಗೂ ಸಾಕು ಅನ್ಸಿತ್ತು. ಜೊತೆಗೆ ಈವನ್ ನನ್ನ ಮಕ್ಕಳು ಇಬ್ಬರಿದ್ದಾರೆ, ಶೋಭಿತಾ ಶಮಿತಾ ಅಂತ, ಒಬ್ಳು ಎಂ ಎಸ್ ಸಿ ಮಾಡ್ತಾ ಇದ್ದಾಳೆ ಶೋಭಿತಾ ಅಂತ, ಶಮಿತಾ ಅವಳು 9th ಹೋಗ್ತಾಳೆ. ಬಟ್ ಅವ್ರಿಗೆ ಏನಾಯ್ತು, ಈಗ ಇಲ್ಲಿ ಬಂದ್ಮೇಲೆ ಹಾಸನಕ್ಕೆ ಹೋಗೋಣ ಅಂದ್ರೆ ಸೈಟು ಬೇಡ ಏನು ಬೇಡ ಅದು ಮಾರ್ಬಿಡು ಇನ್ನು ಇರೋದ್ನೂ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತಾರೆ. ಅಷ್ಟು ಅವ್ರಿಗೂ ಆಸಕ್ತಿ ಬಂದ್ಬಿಟ್ಟಿದೆ ಇದ್ರ ಮೇಲೆ. ಹೆಂಡತಿ ಮಕ್ಕಳು ಕೂಡ ನಿಮ್ಮ ಕೃಷಿಯಲ್ಲಿ ಇನ್ವಾಲ್ವ್ ಆಗ್ತಾರೆ ಹೇಗೆ? ಇಲ್ಲ ಸರ್, ನಾವು ಲೇಬರ್ ಓರಿಯೆಂಟೆಡ್ ಇಲ್ವೇ ಇಲ್ಲ, ನಾವು ಗಂಡ ಹೆಂಡತಿ ಇಬ್ಬರೇ ಸೇರಿ ಮಾಡ್ಕೊಳ್ತೀವಿ. ಹೇಗೆ ಮಾಡ್ತಾರೆ ಯಾಕೆಂತಂದ್ರೆ, ಇವತ್ತು ಏನ್ ಮಾಡ್ತೀನಿ ಅಂತ ಅಂದ್ರೆ ಕೃಷಿನಲ್ಲಿ ಕಾರ್ಮಿಕರು ಬೇಕು ಅಂತ ಹೇಳಿ ಅನ್ಸುತ್ತೆ. ಅವರ ಕೊರತೆನೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗದ ಹಾಗೆ ಹೇಗೆ ನಿಮ್ಮ ಕೃಷಿಯನ್ನು ನೀವು ರೂಪಿಸ್ಕೊಂಡಿದ್ದೀರಿ? ಸರ್, ನಮ್ಮ ಕೃಷಿ ಅಂದ್ರೆ ನಾವೀಗ ಲೇಬರ್ ಓರಿಯೆಂಟೆಡ್ ಆದ್ರೆ ಅವ್ರಿಗೆ ಡಿಪೆಂಡ್ ಆಗ್ಬೇಕು, ಅವ್ರನ್ನ ಕರ್ಕೊಂಬರ್ಬೇಕು, ದುಡ್ಡು ಕೊಡ್ಬೇಕು, ಇವೆಲ್ಲ ಇರುತ್ತೆ. ಈಗ ನಮ್ಮ ಸಮಾಧಾನಕ್ಕೆ ಹಾಗೆ ಅಂದ್ರೆ ನಮ್ಗೆ ಏನ್ ಬೇಕೋ ಗಿಡಗಳು ನಾವು ಹಾಕೊಳ್ತೀವಿ, ಅದಕ್ಕೆ ಏನ್ ಆರೈಕೆ ಬೇಕೋ ನಮ್ ಕೈಲಾದಷ್ಟು ನಾವೇ ಮಾಡ್ತೀವಿ. ಆಮೇಲೆ ನನ್ನಲ್ಲಿ ಸೀಸನಲ್ ಕ್ರಾಪ್ ಅಂತ ಈಗ ಕಮರ್ಷಿಯಲ್ ಕ್ರಾಪ್ ಯಾವುದು ಇಲ್ಲ. ಈ ಹಣ್ಣಿನ ಗಿಡಗಳು, ತೆಂಗು ಈ ತರ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ನಮ್ ಕೈಲಾದಷ್ಟು ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ನೆಮ್ಮದಿಯಾಗೂ ಇದೀವಿ ನಾವೀಗ. ಆಕ್ಚುಲಿ ಸಾವಯವದಲ್ಲೇ ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ ಪ್ರಾರಂಭದಲ್ಲೇನೆ, ಅದಕ್ಕೆ ಪೂರಕವಾಗಿ ಮಾಡಿದೀನಿ ಅಂತ ಹೇಳಿದ್ರಿ, ಯಾಕೆ ಸಾವಯವದಲ್ಲೇ ಮಾಡಬೇಕು ಅಂತ ಅನಿಸ್ತು? ಸರ್, ಸಾವಯವದಲ್ಲಿ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮುಂಚೆಯಿಂದ ಇತ್ತು. ಅದಕ್ಕೆ ನನಗೆ ಆಕ್ಚುಲಿ ಒಂದು ಲಿಂಕ್ ಬೆನ್ನೆಲುಬಾಗಿ ಸಿಕ್ಕಿದ್ದು ವಿಜಯ ಅಂಗಡಿ ಅವರು. ವಿಜಯ ಅಂಗಡಿ ಅವರ ಸಂಪರ್ಕಕ್ಕೆ ಬಂದಮೇಲೆ ಅವ್ರ ಜೊತೆ ಪುಣ್ಯಭೂಮಿಲಿ ತುಂಬಾ ಕೆಲಸ ಮಾಡಿದೀವಿ. ಹಾಗಾಗಿ ನನಗೆ ಅದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತದು. ಹಾಗಾಗಿ ಇಂಥವ್ರು ಇರ್ಬೇಕಾದ್ರೆ ಯಾಕೆ ಮಾಡಬಾರ್ದು, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಸಾವಯವ ಕೃಷಿಗೆ ಬಂದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆಯೋ ಅದನ್ನ ಮಾಡ್ತೀನಿ ಅಂತ ಹೊರಟಾಗ ಇನ್ನು ಸ್ವಲ್ಪ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ಹೇಗೆ ನಿಭಾಯಿಸ್ತಿದ್ರ ಅದೆಲ್ಲ? ಸರ್, ಇದ್ರಲ್ಲಿ ಏನ್ ಅಂತ ಕಷ್ಟ ಅಂತ ಏನ್ ಅನ್ಸೋಲ್ಲ. ಆಯಾ ಟೈಮ್ಗೆ ಒಂದು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೇನ್ ಬೇಕು, ನಮ್ಮಲ್ಲೇ ಸಗಣಿ ಗೊಬ್ಬರ ಇರುತ್ತೆ, ಜೀವಾಮೃತ ಮಾಡ್ತೀವಿ, ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ತೀನಿ ಕೆಲಸಲ್ಲಿ. ಏನು ಇಲ್ಲ ಅಂದ್ರೆ ನನ್ನಲ್ಲೇ ಒಂದು ಕಲ್ಚರ್ ಮಾಡ್ತೀನಿ, ಸಗಣಿ ಗಂಜಲ ಬೆಲ್ಲ ಮಜ್ಜಿಗೆ ಈ ತರದ ಒಂದ್ 4-5 ಐಟಮ್ ಮಿಕ್ಸ್ ಮಾಡಿ ಡ್ರಮ್ಮಲ್ಲಿ ಒಂದ್ ವಾರ ಕಳಿಸ್ಬಿಟ್ಟು ಅದನ್ನ ಗಿಡಕ್ಕೆ 1 liter ಹಾಕೊಂಡು ಹೋಗ್ತೀನಿ. ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾ ಇವೆ. ನಿಗದಿತವಾಗಿ ಇಂತ ಬೆಳೆನೆ ಅಂತ ಹೇಳಿ ನೀವು ಮಾಡ್ತಾ ಇಲ್ಲ, ಮತ್ತೆ ನಿಮಗೆ ಆದಾಯ ಹೇಗೆ? ಸರ್, ಆದಾಯ ಅಂದ್ರೆ ನನಗೆ ಮೂಲ ಒಂದು ಹೈನುಗಾರಿಕೆ ಇದೆ. ಹೈನುಗಾರಿಕೆ ಜೊತೆಗೆ ನಾನು ಡಾಗ್ ಬ್ರೀಡಿಂಗ್ ಮಾಡ್ತೀನಿ. ನಾಯಿ ಸಾಕಾಣಿಕೆಯಲ್ಲೂ ನನಗೆ ಒಳ್ಳೆ ಇನ್ಕಮ್ ಇದೆ ಆಕ್ಚುಲಿ, ಅದು ಆಗುತ್ತೆ. ಜೊತೆಗೆ ನಾನು ಈ ಕೆಲವು ಈ ಡಾಕ್ಟರ್ ಸಾಯಿಲ್ ಇದೆಲ್ಲ ನಾನು ಸಬ್ ಡೀಲರ್ಶಿಪ್ ತಗೊಂಡಿದ್ದೀನಿ, ಹಾಗಾಗಿ ಅದರಲ್ಲೂ ಸ್ವಲ್ಪ ಇನ್ಕಮ್ ಬರುತ್ತೆ. ಹೀಗೆ ಸುಮಾರು ಪ್ರೋಗ್ರಾಮ್ಗಳಿಗೂ ಅಟೆಂಡ್ ಆಗ್ತೀನಿ, ಕೆಲವು ಕಡೆ ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೀನಿ. ಹಾಗಾಗಿ ಇನ್ಕಮ್ಗಿಂತ ನಮಗೆ ನೆಮ್ಮದಿ ಬೇಕು ಅನ್ನೋ ಉದ್ದೇಶಕ್ಕೆ ನಾವಿಲ್ಲಿ ಬಂದಿದ್ದು ಸರ್. ಹಾಗಾಗಿ ನೆಮ್ಮದಿಯಾಗಿ ಇದ್ದೀವಿ ಈಗ ನಾವು. ತೋಟದಿಂದ ನಿಮಗೆ ಏನು ಆದಾಯ ಬರುತ್ತೆ ನಿಗದಿತವಾಗಿ? ಸರ್, ನಿಗದಿತವಾಗಿ ಇನ್ನು ಬರೋಕೆ ಇನ್ನೊಂದು 2-3 ವರ್ಷ ಬೇಕು. ಈಗ ಸದ್ಯಕ್ಕೆ ಮಾವು ಬರ್ತಾ ಇದೆ, ಮಾವು ಸಪೋಟ ಕಿತ್ತಲೆ ಹಲಸು ಇವಿಷ್ಟರಲ್ಲಿ ನಾನು ಆದಾಯ ತಗೊಳ್ತಾ ಇದ್ದೀನಿ. ಹಣ್ಣನ್ನ ಮಾರಾಟ ಮಾಡಿ? ಮಾರಾಟ ಡೈರೆಕ್ಟ್ ಸೆಲ್ಲಿಂಗ್, ಮತ್ತೆ ಯಾವ ಮೀಡಿಯೇಟರ್ಗೂ ಕೊಡೋಲ್ಲ. ಮಧ್ಯದವರಿಗೆ ಡೈರೆಕ್ಟ್ ನನ್ನ ಹತ್ರ ಕಸ್ಟಮರ್ ಬರ್ತಾರೆ ಅಂದ್ರೆ ನನ್ನ ಫ್ರೆಂಡ್ಸೇ ಸುಮಾರು ಜನ ಬರ್ತಾರೆ, ಹಾಗಾಗಿ ಅವರೇ ಬಂದು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನಾನು ಎಲ್ಲೂ ಇಂಥ ಕಡೆ ತಗೊಳ್ಳಿ ಅಂತಲೂ ಹೇಳಲ್ಲ ನಾನು, ಹಾಗಾಗಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಹೇಗೆ ಈ ತರದ ಓನ್ ಮಾರ್ಕೆಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡಿದ್ರಿ ನೀವು? ಸರ್, ಓನ್ ಮಾರ್ಕೆಟ್ ಅಂದ್ರೆ ಸುಮಾರು ಸ್ನೇಹಿತರು ಬರ್ತಾರೆ, ಯಾವ ತರ ಕೃಷಿ ಮಾಡಿದೀರಾ ಅಂದಾಗ ಸಾವಯವದಲ್ಲಿ ಮಾಡಿದೀವಿ ಅಂದಾಗ ಇದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅನ್ಕೊಂಡು ಯಾವಾಗ ಸೀಸನ್ ಅಲ್ಲಿ ಹಣ್ಣು ಬರುತ್ತೆ ಹೇಳಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆ ಟೈಮಿಗೆ ನಾನು ಫೋನ್ ಮಾಡ್ತೀನಿ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಎಲ್ಲದನ್ನು ಇದೇ ತರದಲ್ಲಿ ಮಾರಾಟ ಮಾಡ್ತೀರಿ? ಸರ್, ಯಾವ್ದನ್ನು ನಾನು ಮಧ್ಯಸ್ಥಿಕೆ ಅವ್ರಿಗೆ ಯಾರಿಗೂ ಕೊಡಲ್ಲ, ಡೈರೆಕ್ಟ್ ನಾನೇ ಸೇಲ್ ಮಾಡ್ತೀನಿ. ಮಾವು ಯಾವ್ಯಾವ ತಳಿ ಹಾಕೊಂಡಿದ್ರಿ? ಸರ್, ಮಾವು ಬಾದಾಮಿ ಇದೆ, ಮಲ್ಲಿಕಾಯಿ ಇದೆ, ಬಂಗನಪಲ್ಲಿ ಇದೆ, 3-4 ವೆರೈಟಿ ಇದೆ ಸರ್. ನೀಲಮು ಒಂದಿದೆ. ಹೀಗೆ ಬೇರೆ ಬೇರೆ ತಳಿಗಳನ್ನು ಹಾಕೊಳ್ಳೋದ್ರಿಂದ ಏನ್ ಅನುಕೂಲ? ಸರ್, ಈಗ ಒಂದೇ ತಳಿ ಆದ್ರೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ಅದು ಫಸಲು ಬರದಲ್ಲೇ ಇರಬಹುದು ಸೀಸನ್ ಅಲ್ಲಿ. ಈಗ ಹಲವಾರು ವಿಧದ ತಳಿ ಇದ್ರೆ ಒಂದಲ್ಲ ಒಂದರಲ್ಲಾರು ನಾವು ಫಸಲು ಕಾಣಬಹುದು ಅನ್ನೋ ಉದ್ದೇಶ ಸರ್ ಇದು. ಬಹುತೇಕ ಹಣ್ಣಿನ ಗಿಡಗಳನ್ನೇ ಹಾಕೊಂಡಿದ್ದೀರಾ, ಯಾಕೆ ಹಣ್ಣಿನೇ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಸರ್, ಆಕ್ಚುಲಿ ಹಣ್ಣಿನ ಗಿಡ ಯಾಕೆ ಬೇಕು ಅಂತ ಅನ್ಸಿದ್ರೆ, ಈಗ ಎಲ್ಲಿ ಹೋಗ್ಲಿ ನಾವು ರಾಗಿ ಜೋಳ ಅವೆಲ್ಲ ಮಾಡ್ತೀವಿ, ಅದು ಕಮರ್ಷಿಯಲ್ ಆಗಿ ಮಾಡಕ್ ಹೋಗ್ತೀವಿ. ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ ನನ್ನ ಜಮೀನಿಗೆ ಬಂದ್ರೆ ಅವ್ರು ಇಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಂದು ಹಣ್ಣು ಯಾವ್ದಾರು ಒಂದಾರು ತಗೊಂಡು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ನಂದು. ಜೊತೆಗೆ ನಮಗೂ ನೆಮ್ಮದಿ ಎಲ್ಲದಕ್ಕೂ. ಸೊ ಹಾಗಾಗಿ ಹಣ್ಣಿನ ಗಿಡಗಳ ಬಗ್ಗೆ ಮುಂಚೆಯಿಂದಲೂ ಆಸಕ್ತಿ ಇತ್ತು, ಅದರಲ್ಲಿ ವೆರೈಟಿ ಆಗಿ ಹಾಕ್ಬೇಕು ಅನ್ನೋದ್ರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ವೆರೈಟಿ ಹಲ್ಸಿದೆ, ಮಾವಿದೆ, ಬಟರ್ಫ್ರೂಟ್ ಇದೆ, ಆಮೇಲೆ ಕಿತ್ಲೆ ಇದೆ, ನಿಂಬೆನೂ ಇದೆ, ಸಪೋಟ ಈ ತರ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಹಣ್ಣುಗಳು ಅಥವಾ ಗಿಡಗಳು ಈಗ ನಿಮಗೆ ಫಸಲನ್ನು ಕೊಡ್ತಾ ಇದ್ದಾವೆ? ಸರ್, ನಿಂಬೆನೂ ಬರ್ತಾ ಇದೆ, ನಿಂಬೆನೂ ಕೊಟ್ಟಿದ್ದೀನಿ, ಸಪೋಟ ಬರ್ತಾ ಇದೆ, ಕಿತ್ತಳೆ ಬರ್ತಾ ಇದೆ, ಹಲಸು ಬರ್ತಾ ಇದೆ, ಮಾವು ಬರ್ತಾ ಇದೆ. ಎಲ್ಲದನ್ನು ಕೂಡ ಆಯಾ ಕಾಲಕ್ಕೆ ಯಾವಾಗ ಬರುತ್ತೋ ಅವಾಗ ಮಾರಾಟ ಮಾಡ್ತೀರಿ? ಸೀಸನ್ ವೈಸ್ ಎಲ್ಲರವರೆಗೂ ನಾನೇ ಫೋನ್ ಮಾಡ್ತೀನಿ, ಇಲ್ಲ ಅವರೇ ಫೋನ್ ಮಾಡ್ಕೊಂಡು ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ಕೊಂಡ್ಕೊಂಡು ಹೋಗ್ತಾರೆ. ಬೆಲೆ ಹೇಗೆ ಮಾರಾಟ ಮಾಡ್ತೀರಾ? ಮಾರ್ಕೆಟ್ಗೂ ನಿಮ್ಮ ಬೆಲೆಗೂ ಏನು ವ್ಯತ್ಯಾಸ ಇರುತ್ತೆ? ಸರ್, ಮಾರ್ಕೆಟ್ ನಾನು ಅದನ್ನ ಕಂಪೇರ್ ಮಾಡೋದೇ ಇಲ್ಲ. ನನ್ನ ಹತ್ರ ಏನು ರೇಟ್ ನಾನು ಹೇಳ್ತೀನಿ ಆ ರೇಟ್ಗೆ ಅವರೇ ಕೊಟ್ಟು ಹೋಗ್ತಾರೆ. ಬಾರ್ಗೇನು ಇಲ್ಲ, ಅಥವಾ ನೀನು ಕಡಿಮೆ ಹೇಳಿದೆ ಅಂತಲೂ ಇಲ್ಲ, ಜಾಸ್ತಿ ಹೇಳಿದೆ ಅಂತಲೂ ಇಲ್ಲ. ಒಂದು ಲಂಪ್ಸಮ್ ಇಡ್ತೀನಿ ನಾನು, ಏನು ಅತಿಯಾದ ಮಾರ್ಜಿನ್ ಇಡೋಕೆ ಹೋಗಲ್ಲ, ಯಾಕೆಂದ್ರೆ ಇನ್ನು ಫ್ಯೂಚರ್ ಇದೆ ನನಗೆ ಬೇಕಾದಷ್ಟು ಬರೋದು. ಹಾಗಾಗಿ ಒಂದು ನಾಮಿನಲ್ ರೇಟಲ್ಲಿ ಕೊಡ್ತೀನಿ, ತಗೊಂಡು ಹೋಗ್ತಾರೆ. ಈ ಹಣ್ಣುಗಳು ಹೇಗೆ ಅಂತ ಅಂತಂದ್ರೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ, ಏನಾದ್ರೂ ಉಳಿಯಂತದ್ದು ಉಳಿದ್ರೆ ಬೇರೆ ಏನಾದ್ರೂ ಮಾಡೋದು ಈ ತರದ್ದು ರೂಢಿಸ್ಕೊಂಡಿದ್ರೆ ಹೇಗೆ? ಸದ್ಯಕ್ಕೆ ನನ್ನ ಹತ್ರ ಯಾವುದು ಉಳಿತಾ ಇಲ್ಲ. ಈಗ ಆತರ ಉಳಿದ್ರೆ ಒಂದು ಮೌಲ್ಯವರ್ಧನೆ ಮಾಡ್ಬೇಕು ಅನ್ನೋದು ಇದೆ ಕಾನ್ಸೆಪ್ಟ್. ಅದಾದಾಗ ಏನ್ ಮಾಡಬಹುದು ಅಂತ ಒಂದು ತೀರ್ಮಾನ ತಗೊಳ್ತೀನಿ ಸರ್. ಸಾವಯವಕ್ಕೆ ಪೂರಕವಾಗಿ ಒಂದಷ್ಟು ನಾನೇ ಒಂದಷ್ಟು ಕಲ್ಚರ್ ಮಾಡ್ತೀನಿ ಅಂತ ಹೇಳಿದ್ರಿ, ಹೇಗೆ ಇದನ್ನ ಮಾಡ್ತಿದ್ದೀರಾ ಮತ್ತೆ ಹೇಗೆ ಇದರ ಬಳಕೆಯನ್ನ ಮಾಡ್ತಾ ಇದ್ದೀರಾ? ಆಕ್ಚುಲಿ ಕಲ್ಚರ್ ಅಂದ್ರೆ ನಾನು ಏನಾಗುತ್ತೆ, ಡೈಲಿ ತಗೊಂಡೋಗಿ ಸಗಣಿನ ತಿಪ್ಪೆಗೆ ಹಾಕಿ ಅದು ಕರಗಿಸಿ ಅದು ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಆಯಾ ದಿವಸ ಸಗಣಿನ ಕೆಲವು ಸಲ ತಿಪ್ಪೆಗೆ ಹಾಕೊಳ್ಳೋಷ್ಟು ಹಾಕೊಳ್ತೀನಿ, ಉಳಿದಿದ್ದನ್ನ ಒಂದ್ ಡ್ರಮ್ಗೆ ಆಯಾ ದಿವಸ ಸಗಣಿ ಗಂಜಲ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಬೆಲ್ಲ ಇದ್ರೆ ಬೆಲ್ಲ, ಕರಿ ಬೆಲ್ಲ ಒಂದ್ ಸ್ವಲ್ಪ ಹಾಕೊಳ್ತೀನಿ. ಮಜ್ಜಿಗೆ ಇರುತ್ತೆ ನಮ್ಮ ಮನೇಲೆ ಕಡ್ದಿದ್ದು, ಬೆಣ್ಣೆ ಮಾಡಿ ತೆಗೆದಿದ್ದು, ಆ ಮಜ್ಜಿಗೆನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಈ ತರ ಒಂದ್ 3-4 ಐಟಮ್ ಸೇರಿಸಿ ಒಂದು ವಾರ ಅದನ್ನ ಕಲ್ಚರ್ ಆಗಕ್ಕೆ ಬಿಡ್ತೀನಿ. ಆ ಕಲ್ಚರ್ ಆದ್ಮೇಲೆ ಎಲ್ಲಾ ಗಿಡಗಳಿಗೂ 1 liter ಕೊಟ್ಕೊಂಡು ಹೋಗ್ತೀನಿ. ಒಂದು ವಾರ ಕಲ್ಚರ್ ಮಾಡಿದ್ರೆ ಸಾಕಾಗುತ್ತೆ ಸರ್. ಸೂಕ್ಷ್ಮ ಜೀವಿಗಳು ಜಾಸ್ತಿ ಆದ್ರೆ ಅವು ಒತ್ತಡದಲ್ಲಿ ಉಸಿರಾಡೋಕ್ಕಾಗಲ್ಲ, ಹಾಗಾಗಿ ಅವು ಆ ಟೈಮ್ಗೆ ಕೊಟ್ರೆ ಭೂಮಿಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದರ ಫಲಿತಾಂಶ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಈಗ ಬಂದವರೆಲ್ಲ ಹೇಳ್ತಾರೆ, ಎಲ್ಲೂ ನಾವು ಈ ತರ ಗ್ರೀನ್ ನೋಡಿಲ್ಲ, ತುಂಬಾ ಚೆನ್ನಾಗಿದೆ, ಹಸಿರಿಲಿ ಅಂತ ಹೇಳ್ತಾರೆ. ಅಲ್ಲೇ ನಮಗ್ ಗೊತ್ತಾಗುತ್ತೆ ಬೇರೆ ಗಿಡಗಳಿಗೂ ಅದಕ್ಕೂ ಚೆನ್ನಾಗಿ ಆಗ್ತಾ ಇದೆ. ಅದು ಕೂಡ ಚೆನ್ನಾಗಿ ಆಗ್ತಾ ಇದೆ ಸರ್. ಅದೇ ಇತ್ತೀಚೆಗೆ ನಾನು ಅಡಿಕೆನೂ ಹಾಕಿದೀನಿ ಈಚೆಗೆ, ಅದು ಕಾನ್ಸೆಪ್ಟ್ ಇತ್ತಿಲ್ಲ ನನಗೆ, ನಮ್ಮ ಸ್ನೇಹಿತರು ಏನ್ ಮಾಡಿದ್ರು ಬಿಡ್ಲಿಲ್ಲ. ಹಾಗಾಗಿ ಒಂದ್ 200 ಅಡಿಕೆ ಗಿಡನೂ ಹಾಕ್ತಿದ್ದೀನಿ. ಅಡಿಕೆಗೂ ನಾನೇನ್ ಕೆಮಿಕಲ್ ಎಲ್ಲೂ ಯಾವ್ದನ್ನು ಯೂಸ್ ಮಾಡಲ್ಲ, ಅದಕ್ಕೂ ಇದೇ ಕಲ್ಚರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ತರದ ದ್ರಾವಣವನ್ನ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತಾರೆ ಗಿಡಗಳಿಗೆ? ತಿಂಗಳಿಗೆ ಒಂದ್ಸಲಿ ಕೊಟ್ರು ಸಾಕು ಸರ್. ನಾವು ತಿಂಗಳು 1-2 ತಿಂಗಳಿಗೆ ಒಂದ್ಸಲಿ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಈಗ ಇತ್ತೀಚೆಗೆಲ್ಲ ಸ್ವಲ್ಪ ಬಯೋ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಬಳಕೆ ಮಾಡ್ತಾರೆ, ಅದನ್ನು ನೀವು ಬಳಕೆ ಮಾಡ್ತೀರಾ? ಡಿಕಂಪೋಸರ್ ಮಾಡ್ತಾ ಇದ್ದೆ ನಾನು, ಬಟ್ ಈಗ ನನ್ನ ಹತ್ರ ಅದೂ ಇದೆ, ಬಟ್ ಅದಿದ್ರು ಇದು ನನ್ನ ಮನೇಲೆ ಇರೋದು ಸಾಕು. ನನ್ನ ಹತ್ರ ಇರೋದೇ ನಾಟಿ ಹಸುಗಳು, ಅದರಿಂದ ಉತ್ಪನ್ನ ಆಗೋದು ಸಗಣಿ ಗಂಜಲ ಅದೇ ಸಾಕು, ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಎಷ್ಟು ದನಕರುಗಳನ್ನ ಸಾಕೊಂಡಿದ್ದೀರಾ ಮಂಜುನಾಥ್? ನನ್ನ ಹತ್ರ ಮುಂಚೆ ತುಂಬಾ ಇತ್ತು, ಒಂದು 10 ದನಗಳಿದ್ವು, ಬಟ್ ಈಚೆಗೆ ಬರೀ ದನಗಳ ಮೇಲೆ ಡಿಪೆಂಡ್ ಆದ್ರೆ ನಾನು ಕೃಷಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಒಂದು 2 ಹಸು, ಅದಕ್ಕೆ 2 ಕರು, ಗೀರ್ ಸೆಮೆನ್ ಕೊಡಿಸಿದ್ದೆ, 2 ಕರುಗಳಿವೆ, ಒಂದು ಗಂಡು ಒಂದು ಹೆಣ್ಣು, ಆ ಕರುಗಳು 2 ಹಸು ಇಟ್ಕೊಂಡಿದ್ದೀನಿ. ನಾಟಿ ಹಸುನೇ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ಅದು ಮುಂಚೆಯಿಂದಲೂ ಅದೇ ಇತ್ತು ಸರ್, ನಂಗೆ HFL ನೋಡಿದ್ರು ನಂಗೆ ಫಸ್ಟಿಂದಲೂ ಇಷ್ಟ ಆಗ್ತಿರ್ಲಿಲ್ಲ ಅದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅನುಭವ ಇಲ್ಲ ಹಸು ಹೇಗೆ ಅಂತ, ಹಾಗಾಗಿ ಇದನ್ನ ಹೇಗಪ್ಪ ಅಂತ ಆವಾಗ ಗೊತ್ತಾಗಿದ್ದು, ನಾಟಿ ಹಸು ಸಾಕಿದ್ರೆ ಎಲ್ಲ ವಿಷಯದಲ್ಲೂ ಒಳ್ಳೇದು ಅಂತ. ಹಾಗಾಗಿ ನಾಟಿ ಹಸುಗೆ ಬಂದೆ. ಮತ್ತೆ ನಮ್ಮ ತಾಯಿ ಊರಲ್ಲೂ ತುಂಬಾ ನಾಟಿ ಹಸುಗಳಿದ್ವು, ಅವರು ಮೂಡಿಗೆರೆಯವರು. ಹಾಗಾಗಿ ಆ ಮಲ್ನಾಡು ಗಿಡ್ಡ ನೋಡಿ ನೋಡಿ ಅದ್ರ ಬಗ್ಗೆ ಒಂದು ಒಲವಿತ್ತು, ಹಾಗಾಗಿ ಅದೇ ಬ್ರೀಡ್ ಬೇಕು ಅಂತ ಅದನ್ನ ತಗೊಂಡು ಬಂದಿದ್ದೆ. ಹಸುಗಳ ಸಾಕಾಣಿಕೆಯಿಂದ ಏನೇನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಹಸು ಸಾಕಾಣಿಕೆಯಿಂದ ಮೇಯ್ನ್ ನಮಗೆ, ನಾನು ಭೂಮಿಗೆ ಹೊರಗಡೆಯಿಂದ ಯಾವುದೇ ವಸ್ತುನ ತಗೊಂಡು ಒಳಗೆ ಹಾಕೋಲ್ಲ, ಮೇಯ್ನ್ ಅದು. ಅದಾದ್ಮೇಲೆ ನಮ್ಮ ಮನೆಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ನಮ್ಮನೆ ಹಸುಗಳಿಂದ ಆಗುತ್ತೆ. ಮುಖ್ಯವಾಗಿ ಗೊಬ್ಬರಕ್ಕೆ ಅದು ತುಂಬ ಉಪಯುಕ್ತವಾಗಿದೆ. ನಾವು ಲಾಸ್ಟ್ ಮಾರ್ಜಿನ್ ಕೊಡೋದು ಅದ್ರ ಹಾಲ್ಗೆ. ನಾವು ಡೈರಿಗೆ ಹಾಲು ಹಾಕ್ತೀವಿ, ಬಟ್ ಹಾಲುಗೆ ಅಂತಲೇ ಉದ್ದೇಶಕ್ಕೆ ನಾನು ಹಸು ಸಾಕ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ಮೇಯ್ನ್ ಕಾನ್ಸೆಪ್ಟ್ ಗೊಬ್ಬರಕ್ಕಾಗಿ, ಹಾಗಾಗಿ ನಾಟಿ ಹಸು ಸಾಕ್ತಾ ಇದ್ದೀನಿ. ಹಸುಗಳ ಜೊತೆಗೆ ನಾಯಿಯನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ನಾಯಿ ಸಾಕಾಣಿಕೆ ನಡೀತಾ ಇದೆ ಸರ್? ಇದು 2010 ನಾಯಿ ಸಾಕ್ತಿದ್ದೀನಿ ನಾನು, ಬಟ್ ಅಲ್ಲಿ ಬಾಡಿಗೆ ಮನೇಲಿ ಇದ್ದಾಗ ನಾನು ಬ್ರೀಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ 2015 ನನ್ನ ಸ್ವಂತ ಮನೆ ಕಟ್ಕೊಂಡು ಇಲ್ಲಿ ಜಮೀನಿಗೆ ಬಂದಾಗ ಅಲ್ಲಿಂದಲೂ ನಾನು ಮಾಡ್ತಾ ಇದ್ದೀನಿ. 3 ನಾಯಿಗಳಿದ್ವು, ಈಗ 2 ನಾಯಿ ಇಟ್ಕೊಂಡಿದ್ದೀನಿ, ಹೆಣ್ಣು ನಾಯಿಗಳು, ಒಂದು ಜರ್ಮನ್ ಶೆಫರ್ಡು, ಒಂದು ಗೋಲ್ಡನ್ ರೆಟ್ರೀವರ್. ಅದನ್ನು ಎವ್ರಿ ಇಯರ್ಲಿ ಒನ್ಸ್ ಮಾಡಿಸೋದು ನಾನು. ಆ ಇಯರ್ಲಿ ಒನ್ಸ್ ಮಾಡಿಸಿದಾಗ 2 ಬ್ರೀಡಿಂಗ್ ಅದನ್ನೆಲ್ಲ ಮಾರ್ಕೊಡ್ತೀನಿ ನಾನು. ನಾಯಿಗಳನ್ನು ಸಾಕಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಕೃಷಿಕರು ನಾಯಿ ಸಾಕಾಣಿಕೆ ಅಂತ ಹೇಳಿ ಮಾಡೋದಿಲ್ಲ, 1-2 ಇಟ್ಕೊಳ್ತಾರಷ್ಟೇ ಮನೆಯಲ್ಲಿ, ಸಾಕಾಣಿಕೆ ಅಂತ ಹೇಳಿ ಮಾಡಲ್ಲ. ಈ ಸಾಕಾಣಿಕೆ ರೂಪದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ ಸರ್? ಆಕ್ಚುಲಿ ಅದು ಸೇಫ್ಟಿ ಪರ್ಪಸ್ಗೆ ಅಂತಲೇ ತರ್ತಿದ್ವಿ. ಒಂದ್ಸಲ ಏನಾಯ್ತು, ನನ್ನ ಫ್ರೆಂಡು ಒಂದು ಹೆಣ್ಮರಿ ನೀವು ಸಾಕಳಿ ಒಳ್ಳೇದು ಅಂತಂದ್ರು. ಸೊ ಹಾಗಾಗಿ ಒಂದು ರೆಟ್ರೀವರ್ನು, ಜರ್ಮನ್ ಶೆಫರ್ಡು, 2 ಹೆಣ್ಗಳು ತಂದೆ. ಅದೇನಾಗ್ಬಿಡ್ತು, ನನ್ನ ಮಕ್ಳಿಗೂ ತುಂಬ ಇಷ್ಟ ನಾಯಿ ಅಂದರೆ. ಅದು ಸಾಕ್ತಾ ಸಾಕ್ತಾ ಅದೇನಾಯ್ತು, ಯಾಕೆ ಬ್ರೀಡ್ ಮಾಡಬಾರ್ದು ಇದರಿಂದ, ಒಳ್ಳೆ ತಳಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬ್ರೀಡಿಂಗ್ 2015 ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾಯಿ ಬ್ರೀಡಿಂಗ್ ಇಂದ ಎಷ್ಟು ಆದಾಯ ಬರುತ್ತೆ ಒಂದು ವರ್ಷದಲ್ಲಿ ನಿಮಗೆ? ಸರ್ ಆಲ್ಮೋಸ್ಟ್ 100,000 ನಾನು ರೀಚ್ ಆಗ್ತೀನಿ ಸರ್. ಎರಡು ನಾಯಿಯಿಂದ. ಹೇಗೆ, ಮರಿಗಳ ಮಾರಾಟವೋ ಅಥವಾ? ಮರಿನ ಅಂದ್ರೆ ನಾವು ನಮ್ಮ ಮಕ್ಕಳಿಗೂ ಅಷ್ಟು ಕೇರ್ ತಗೊಳ್ತೀವೋ ಇಲ್ವೋ, ಒಂದು ತಿಂಗಳು ಅವನ್ನ ನಮ್ಮ ಮನೆ ಒಳಗಡೆ ಬೆಡ್ರೂಮ್ ಅಲ್ಲಿ ಅವನ್ನ ಸಾಕ್ತೀವಿ. 30 ಡೇಸ್ ವರೆಗೂ ಅದಕ್ಕೆ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿ, ಈವನ್ ಸೆರೆಲ್ಯಾಕ್ ಇಂದ ಹಿಡಿದು ಪ್ರತಿಯೊಂದನ್ನು ಅದಕ್ಕೆ ಫೀಡ್ ಮಾಡಿ ಡಿವರ್ಮಿಂಗ್ ಮಾಡಿಬಿಟ್ಟು 31 ಡೇಯಿಂದ 40 ಡೇಸ್ ಒಳಗೆ ಎಲ್ಲವನ್ನು ಮಕ್ಕಾಲಿ ಮಾಡಕ್ತೀವಿ. ಈ ನಾಯಿ ಸಾಕಾಣಿಕೆ ವೈಜ್ಞಾನಿಕವಾಗಿ ಮಾಡ್ತಾ ಇದೀರ ತಾವು, ಹೀಗೆ ಮಾಡ್ಬೇಕು ಅಂತೇಳಿ ಏನಾದ್ರು ತರಬೇತಿ ಪಡ್ಕೊಂಡಿದ್ರ? ತರಬೇತಿ ಏನಿಲ್ಲ, ಬಟ್ ಕೆಲವು ಸಲ ನನಗೆ ಮಾಹಿತಿ ಗೊತ್ತಾಗ್ಲಿಲ್ಲ ಅಂದಾಗ ನಾನು ವೆಟರ್ನರಿ ಕಾಲೇಜ್ ಹಾಸನ್ನಲ್ಲಿ ಕೆಲವರು ಪರಿಚಯ ಡಾಕ್ಟರ್ಗಳಿದ್ದಾರೆ, ಅವ್ರ ಹತ್ರ ನಾನು ಫೋನ್ ಮಾಡಿ ತಿಳ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ನಾನು ಏನೇ ಪ್ರಾಣಿಗಳಿರಲಿ ನಾನು ಅಲ್ಲಿ ವೆಟರ್ನರಿ ಕಾಲೇಜ್ ಹಾಸನ್ಗೆ ತಗೊಂಡೋಗಿ ಟ್ರೀಟ್ ಮಾಡಿಸ್ಕೊಂಡ್ಬರ್ತೀನಿ. ಸುರಕ್ಷತೆ ದೃಷ್ಟಿಯಿಂದ ನಾಯಿಗಳ ಸಾಕಾಣಿಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರಿ, ಏನೆಲ್ಲ ಸುರಕ್ಷತೆಯನ್ನು ನಾಯಿಗಳು ನಿಮಗೆ ನೀಡಿದವು ಇದುವರೆಗೆ? ಸರ್ ನಾಯಿಯಿಂದ ಏನಾಗುತ್ತೆ ಅಂದ್ರೆ ತುಂಬಾ ಸುರಕ್ಷತೆ ಅನ್ನೋದಕ್ಕಿಂತ ನಮ್ಗೊಂದು 8-10 ನಮ್ ಜೊತೆ ಇದ್ರೆ ಏನ್ ಪವರ್ ಇರುತ್ತೆ ಆತರ ನಮ್ ನಾಯಿಗಳಿದ್ದು, ಒಂದ್ ನಾಯಿ ಇದ್ರು ಸಾಕು ಆ ತರ ಇರುತ್ತೆ. ನಾನು ಈ ಜಾಗದಲ್ಲಿ ಮನೆ ಕಟ್ಟಕ್ ಮುಂಚೆ ನಾನು ಏನೇ ಇಲ್ಲಿ ಗಿಡಗಳು ಹಾಕಿದ್ರು ಯಾವ್ದು ಬಿಡ್ತಾ ಇರ್ಲಿಲ್ಲ. ಈಗ ನಾನು ಬಂದು ನಾಯಿ ಕಟ್ಕೊಂಡ್ಮೇಲೆ ಯಾರು ಒಳಗ್ ಬರಲ್ಲ, ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ನಾಯಿಯಿಂದ ಎಷ್ಟು ಉಪಯೋಗ ಆಗಿದೆ ಅಂತ. ಮತ್ತೆ ಯಾರನ್ನು ಇಲ್ಲಿ ಮನೆವರೆಗೂ ಬರೋವರೆಗೂ ಏನು ಮಾಡೋಲ್ಲ ಯಾರಿಗೂ. ಮನೆಗೆ ಬಂದಾಗ ಹೊಸಬ್ರು ಅಂತಿದ್ದಾಗೆ ಅವು ಗೊತ್ತಲ್ಲ ಸಿಂಪ್ಟಮ್ ಕೊಡುತ್ತವೆ ಇವರು ಹೊಸಬ್ರು ಬಂದಿದ್ದಾರೆ ಅಂತ, ಅಷ್ಟಾಗಿ ನಾವು ಹುಷಾರಾಗಿರ್ತೀವಿ. ನಿಮ್ಗೊಂದಷ್ಟು ಭದ್ರತೆಯು ಕೂಡ ನಾಯಿಗಳಿಂದ ಸಿಗ್ತಾ ಇದೆ. 100% ಭದ್ರತೆ ಇದೆ ಇಲ್ಲಿ, ಯಾಕಂದ್ರೆ ಒಂಟಿ ಮನೆ ಇರೋದ್ರಿಂದ ಇಲ್ಲಿ. ಹಾಗಾಗಿ ನಮ್ ಮೇಜರ್ ಕಾನ್ಸೆಪ್ಟ್ ಇದ್ದಿದ್ದು ನಾಯಿಗಳು ಬೇಕು ಅನ್ನೋ ಉದ್ದೇಶ ಅದು, ಅದರಿಂದ ನಮ್ಗೆ ಅನುಕೂಲನೂ ಆಗಿದೆ ಈಗ. ನಾಯಿ ಮರಿಗಳನ್ನ ಯಾರು ಕೊಂಡ್ಕೊಳ್ತಾರೆ? ನನ್ನ ಸ್ನೇಹಿತರು ಕೊಂಡ್ಕೊಳ್ತಾರೆ, ಯಾರು ಸಿಗ್ಲಿಲ್ಲ ಅಂದ್ರೆ ಹಾಸನಲ್ಲಿ ಡೀಲರ್ಶಿಪ್ ಮಾಡ್ಕೊಂಡಿರ್ತಾರೆ, ಅವರು ಹೋಲ್ಸೇಲ್ ತಗೊಂಡೋಗ್ಬಿಟ್ಟು ಅವ್ರು ಮಾರ್ಕೊಳ್ತಾರೆ. ಹಾಗೆ ಪ್ರತಿ ವರ್ಷನೂ ಕೂಡ ಅದನ್ನು ಕೂಡ ಮಾರಾಟ ಮಾಡ್ತೀರಾ? ಹೌದು ಹೌದು ಸರ್. ಎರಡು ನಾಯಿಗಳು ಸಾಕಾಗುತ್ತೆ ನಿಮಗೆ? ಸದ್ಯಕ್ಕೆ ಸಾಕು ಸರ್, ಯಾಕಂದ್ರೆ ಮಗಳು ದೊಡ್ಡವಳು ಹೊರಗಡೆ ಓದ್ತಾ ಇರೋದ್ರಿಂದ ನಾವು 3 ಇರ್ತೀವಿ ಇಲ್ಲಿ, ಸದ್ಯಕ್ಕೆ ಸಾಕಾಗುತ್ತೆ. ನಾಯಿ ಸಾಕಾಣಿಕೆಗೂ ಕೂಡ ಹೆಚ್ಚು ಲಕ್ಷ್ಯ ಕೊಡಬೇಕು, ಹೇಗೆ ಕೆಲಸ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ? ಕೆಲಸ ಅಂದ್ರೆ ಅದೇ, ಅದು ಮರಿ ಹಾಕಿ ಒಂದ್ 30 ವರೆಗೂ ನಮ್ಗೆ ಫುಲ್ ರಿಸ್ಕ್ ಇದ್ದೇ ಇರುತ್ತೆ ಕೆಲಸ. ಎವ್ರಿ ಡೇ ಅವ್ನು ನೋಡ್ಬೇಕು, ಅವ್ನು ಫೀಡ್ ಮಾಡ್ಬೇಕು, ಪ್ರತಿಯೊಂದು ಇರುತ್ತೆ. ಏನಾಗುತ್ತೆ ಕೆಲವು ನಾಯಿ ಮರಿಗಳಿಗೆ ಹಾಲೆ ಕೊಡಿಸೋಲ್ಲ ಕೆಲವು ಸಲ ನಾಯಿಗಳು, ಅವಾಗ ನಾವೇ ಹಿಡ್ಕೊಂಡು ಫೀಡ್ ಮಾಡ್ಬೇಕಾಗುತ್ತೆ, ಇಲ್ಲ ನಾವು ಸೆರಿಲ್ಯಾಕ್ ಮಾಡಿ ಅವು ಕೂಡಿಸ್ಬೇಕಾಗುತ್ತೆ. ಸಾಮಾನ್ಯ ಇರುತ್ತೀವಲ್ಲ ಅವನ್ನೆಲ್ಲ ರೂಢಿ ಮಾಡಿಕೊಂಡು 30 ಅವು ಕಂಪ್ಲೀಟ್ ರೆಡಿ ಆಗುತ್ತೆ, ಅಲ್ಲಿಂದ ನಾವು ಫ್ರೀ ಆಗ್ತೀವಿ. ಆಮೇಲೆ ಏನು ರಿಸ್ಕ್ ಇರೋಲ್ಲ. ಅದರದೊಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಸರ್, ಇರುತ್ತೆ ಅದರಲ್ಲೂ ಅಷ್ಟೇ. ಇನ್ನು ಹೈನುಗಾರಿಕೆಲ್ಲೂ ಹಾಗೆ, ನಾವೇನು ಅತಿಯಾದ ಕಾಳಜಿ ಏನಿಲ್ಲ, ಕರು ಹಾಕಿದಾಗ ತುಂಬಾ ಕೇರ್ ತಗೊಳ್ತೀವಿ ಒಂದು 15 ಆಮೇಲಿಂದ ಅವು ಹಾಗೆ ನಮ್ಗೆ ನಾರ್ಮಲ್ ಆಗ್ಬಿಡುತ್ತವೆ, ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗುತ್ತೆ ಅವಾಗ. ಈಗ ಹಸುವಿನ ಹಾಲನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಮಾರ್ಬೇಕು ನೀವು? ಸರ್ ನಮ್ಗೆ ಇಲ್ಲೇ ಒಂದು ಫರ್ಲಾಂಗು ಇಲ್ಲ ಡೈರಿ ಇದೆ, ಆ ಡೈರಿ ಕೊಡ್ತೀವಿ. ಈ ಸಾಮಾನ್ಯವಾಗಿ ಮನೆ ಮನೆಗಳಿಗೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಇಲ್ಲ ಸರ್ ಆಗಲ್ಲ, ಯಾಕಂದ್ರೆ ಪಕ್ಕದಲ್ಲೇ ಡೈರಿ ಇರುವಾಗ ಮನೆ ಮನೆಗೆ ಕೊಡೋದು ಅಷ್ಟು ಟೈಮು ಇರೋಲ್ಲ, ಅದು ಇಷ್ಟನೂ ಆಗ್ಲಿಲ್ಲ ಕಾನ್ಸೆಪ್ಟ್. ಇಲ್ಲೇ ಪಕ್ಕದಲ್ಲಿ ಡೈರಿ ಇದೆಯಲ್ಲ ಹಾಕ್ಬರ್ತೀನಿ. ನಿಮ್ಮ ತೋಟಕ್ಕೆ ನೀರಾವರಿ ಸೌಲಭ್ಯ ಹೇಗೆ? ಸರ್ ನೀರಾವರಿ ಅಂದ್ರೆ ನನಗೆ ಬೋರ್ವೆಲ್ ಇದೆ, ಪಂಪ್ ಸೆಟ್. ಆ ಬೋರ್ವೆಲ್ ಅಲ್ಲಿ ಸದ್ಯಕ್ಕೆ ನೀರು ಮಾಡ್ಕೊಂಡಿದ್ದೀನಿ, ಈಗ 1.5-3 ಇದೆ ನೀರು. ಇದಕ್ಕೆ ಮುಂಚೆ ಏನಾಗಿತ್ತು ಅಂದ್ರೆ ಅದು ಒಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಹಿಂದೊಂದು ಬೋರ್ ತೆಗೆಸಿದ್ದೆ, ಅದು 1-20 ಓಡೋದಷ್ಟೇ. ಅದರಲ್ಲೇ ಇಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಬಂದೆ. ಈಗ 3 ಈ ಬೋರ್ ಮಾಡಿದೆ, ಇದರಲ್ಲಿ ನೀರು ಚೆನ್ನಾಗಿದೆ, ಮಾಡ್ತಾ ಇದ್ದೀನಿ. ಈ ವಾಟೆಹೊಳೆ ಜಲಾಶಯ ಹತ್ರ ಆಗುತ್ತಲ್ಲೋ ನಿಮಗೆ? ವಾಟೆಹೊಳೆ ಹತ್ರ ಸರ್ ಇಲ್ಲಿಗೆ. ಅದರಿಂದ ಏನಾದರೂ ಅನುಕೂಲಗಳು ಲಭಿಸಿದೆಯಾ ನಿಮಗೆ? ಸರ್ ವಾಟೆಹೊಳೆಯಿಂದ ನಮಗೇನು ಯಾವುದು ಅನುಕೂಲ ಆಗಲ್ಲ, ಅದು ಆಕ್ಚುಲಿ ನಮ್ಮೂರಲ್ಲೇ ಬ್ಯಾಕ್ ವಾಟರ್ ಹೋಗುತ್ತದು, ಆದರೂ ನಮ್ಗೆ ಅದು ತುಂಬಾ ದೂರ ಇರೋದ್ರಿಂದ ನಮ್ಗೇನು ಅನುಕೂಲ ಆಗಲ್ಲ. ಇತ್ತೀಚೆಗೆ ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಯಾರೇ ತೋಟ ಮಾಡಿದ್ರು ಕೂಡ ನಮ್ಗೆ ಕಳೆ ನಿಯಂತ್ರಣ ಮಾಡೋದು ಬಹಳ ಕಠಿಣ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಅದಕ್ಕಾಗಿ ಬೇರೆ ಬೇರೆ ಸುಲಭದ ಮಾರ್ಗಗಳನ್ನು ಕೂಡ ಕಂಡಿಡ್ಕೊಂಡಿದ್ದಾರೆ. ಕೆಲವರು ಕಳೆ ಕಟಾವು ಮಾಡ್ತಕ್ಕಂಥ ಮಿಷನ್ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ. ನೀವು ಹೇಗೆ ಕಳೆ ನಿಯಂತ್ರಣವನ್ನು ಮಾಡ್ತಿದ್ದಾರೆ ನಿಮ್ಮ ತೋಟದಲ್ಲಿ? ಸರ್ ನನಗೆ ಒಂದೇನು ಕಳೆನಾಶಕ ಯಾವುದು ಅವಶ್ಯಕತೆ ಯಾಕಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಕೆಮಿಕಲ್ ಫಾರ್ಮಿಂಗೇ ಮಾಡೋಲ್ಲ, ಕಳೆನಾಶಕ ಬೇಡ. ನಮ್ಮ ಹಸುಗಳನ್ನ ಅಲ್ಲಿ ಕಟ್ಬಿಟ್ರೆ ಅವು ಎಂತ ಕಳೆ ಇದ್ರು ತಿನ್ಕೊಳತ್ವು, ಹಾಗಾಗಿ ನಮ್ಗೆ ಮಿಷಿನ್ ಬೇಡ, ಅಷ್ಟು ನೀಟಾಗಿ ಅವು ಕಳೆನ ನಾಶ ಮಾಡ್ಕೊಂಡು ಬರ್ತವೆ. ಆಮೇಲೆ ರೆಗ್ಯುಲರ್ ಆಗಿ ನಾವೇನು ಉಳುಮೆ ಮಾಡೋಲ್ಲ, ಹಾಗಾಗಿ ಅಲ್ಲಿ ಏನು ಹುಲ್ಲು ಅವು ಸೊಪ್ಪು ಅದೆಲ್ಲ ಬೆಳೆದಿರೋದನ್ನ ಅವೇ ತಿನ್ಕೊಳತ್ವೆ, ಹಾಗಾಗಿ ಅದಕ್ಕೋಸ್ಕರ ಅತಿಯಾದ ಕಾಳಜಿ ಏನು ತಗೊಳಲ್ಲ ನಾವು. ನಿಮ್ದು ಸಂಪೂರ್ಣ ಶೂನ್ಯ ಕೃಷಿ ಅನ್ಸುತ್ತೆ, ಉಳುಮೆ ಮಾಡೇ ಇಲ್ಲ ಅನ್ಸುತ್ತೆ. ಉಳುಮೆ ಕೆಲಸಲಿ ಮಾಡ್ತೀವಿ ಸರ್, ಹಾಕ್ಬೇಕಾದ್ರೆ ಈಚೆಗಂತೂ ಮಾಡಿಲ್ಲ ಬಿಡಿ. ಈ ಹಸುಗಳಿಂದ ನಿಮಗೆ ಈ ನೀವು ಏನ್ ಪ್ರಧಾನವಾಗಿ ಹಾಕಿರ್ತೀರೋ ಅಂತ ಗಿಡಗಳನ್ನ ತುಣಿಯಾ ಅಂತದ್ದು ಅಥವಾ ಮುರಿಯಾ ಅಂತದ್ದು ತಿನ್ನಾ ಅಂತದ್ದು ಆ ತರ ಸಮಸ್ಯೆ ಆಗಲ್ವಾ? ಕೆಲವು ಸಲ ಆಗುತ್ತೆ ಸರ್, ಆದ್ರೆ ನಾವು ನೋಡ್ ಕಟ್ಬೇಕು ಅದನ್ನ. ಸಣ್ಣ ಗಿಡಗಳ ಹತ್ರ ಕಟ್ಬಾರ್ದು. ಈಗ ದೊಡ್ಡ ಮರಗಳಾದ್ರೆ ಏನಾಗೋಲ್ಲ, ಸಣ್ಣ ಗಿಡಗಳ ಹತ್ರ ಕಟ್ಟಿದ್ರೆ ಅವಕ್ಕೂ ಏನ್ ತುಳಿಬೇಕು ಹಾಳು ಮಾಡ್ಬೇಕು ಅಂತಿರಲ್ಲ, ಹಗ್ಗ ಪಗ್ಗ ಇದ್ದಾಗ ಅದು ಎಳ್ಕೊಂಡ್ಬಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ. ಬಹುತೇಕ ತೋಟದಲ್ಲೇ ಕಟ್ಟಿ ನೀವು ಮೇಯಿಸ ಅಂತದ್ದು ಸರ್? ಹೊರಗಡೆ ಕಟ್ಟೋದೇ ಇಲ್ಲ, ನನ್ನ ತೋಟದಲ್ಲೇ ಇರ್ತವೆ. ಮೇವಿನ ವ್ಯವಸ್ಥೆ ಹೇಗೆ ಹಸುಗಳಿಗೆ? ನಾನು CFS 2931 ಹಾಕೊಳ್ತೀನಿ, ಹಾಗಾಗಿ ನೇಪಿಯರ್ ಸ್ವಲ್ಪ ಇರುತ್ತೆ, ಹಿಂಗೆ ಒಣಹುಲ್ ತಗೊಳ್ತೀನಿ. ಹೀಗಾಗಿ ಆಯಾ ಸೀಸನ್ಗೆ ಏನೇನು ಬರುತ್ತೋ ಅದನ್ನ ಬೆಳ್ಕೊಂಡು ದನಗಳನ್ನು ಮೇಯಿಸ್ಕೊಳ್ತಾ ಇದ್ದೀನಿ. ಈ ತೋಟದಲ್ಲೇ ಈ ರೀತಿ ಮನೆ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತೀರಿ ಸರ್? ತೋಟದಲ್ಲಿ ಮನೆ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಎಲ್ಲಿಂದಲೋ ಹೊರಗಡೆ ಇದ್ದು ಇಲ್ಲಿಗೆ ಬಂದು ಇಲ್ಲಿ ಮತ್ತೆ ಅಲ್ಲಿ ಆ ದಾರಿಲಿ ವ್ಯತ್ಯಾಸ ಆಗೋದು ಇವೆಲ್ಲ ಆಗೋದಿಲ್ಲ. ಇಲ್ಲಿ ಏನಿದೆ ಆಗಳಿಗೆ ಏನ್ ಬೇಕೋ ಡಿಸೈಡ್ ಮಾಡ್ಕೊಂಡು ಆ ಕೆಲಸ ಮಾಡ್ಕೋಬಹುದು. ಆಮೇಲೆ ನಾವು ಮುಂಚೆಲೆ ಪ್ಲಾನ್ ಮಾಡ್ಕೋಬಹುದು ಇಂಥ ದಿವಸ ಈ ಕೆಲಸ ಮಾಡ್ಬೋದು ಅಂತ. ಇಂಪಾರ್ಟೆಂಟ್ ಏನು ಅಂದ್ರೆ ಮೇನು ಸೇಫ್ಟಿ ಇರುತ್ತೆ ನಾವಿಲ್ಲೇ ಇದ್ರೆ. ಈ ಒಂದು ಅನುಕೂಲ ತುಂಬಾ ಒಳ್ಳೇದು. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಂಥದಕ್ಕೆಲ್ಲ ತೊಂದರೆ ಆಗುತ್ತೆ ಒಂದೊಂದೇ ಮನೆ ಇರೋಂಥ ಸಂದರ್ಭದಲ್ಲಿ ಅಥವಾ ಹಳ್ಳಿನಲ್ಲಿದ್ರೆ ಅಂತೇಳಿ ತುಂಬ ಜನ ಆ ಥರದ ಸಮಸ್ಯೆ ಹೇಳ್ಕೊಳ್ತಾರೆ. ನೀವು ಹೇಗೆ ನಿಭಾಯಿಸ್ತಿದ್ದೀರ ಅದನ್ನು? ಸರ್, ಮಕ್ಕಳಿಗೆ ಸಮಸ್ಯೆ ಅಂತ ನಾವು ಹೋದರೆ ನಾವು ಕೃಷಿ ಮಾಡೋಕ್ಕಾಗಲ್ಲ. ಈಗ ಏನಾಗಿದೆ, ನಾವು ಸಾರ್ವಜನಿಕವಾಗಿ ಕೇಳ್ತಾ ಇದ್ದೀವಿ, ಯಾರು ನೋಡಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅವ್ರು ಪೇಟೆ ಸೇರ್ಕೊಳ್ಳಪ್ಪ ನಮಗೆ ಸಾಕು ಈ ಕೃಷಿ ಅಂತಾರೆ. ಬಟ್ ಅದು ದೊಡ್ಡ ತಪ್ಪು ಸರ್. ಈಗ ಏನಾಗಿದೆ ಅಂದ್ರೆ ಈಗ ನಮ್ಗೆ ಇರೋದು ಹೆಣ್ಮಕ್ಳೆ, ಆದ್ರೂ ಅವ್ರಿಗಿರೋ ಅಷ್ಟು ಆಸಕ್ತಿ ಕೃಷಿಲಿ ಬೇರೆ ಯಾರಿಗೂ ನಾನು ನೋಡಿಲ್ಲ. ಅವ್ರು ಈಗ ನನ್ನ ದೊಡ್ಡ ಮಗಳು ಎಲ್ಲಿಂದಲೋ ಬರ್ತಾಳೆ ರಜಕ್ಕೆ, ರಜಕ್ಕೆ ಬಂದ್ರು ಅವಳು ನನ್ನ ಜೊತೆ ಇನ್ವಾಲ್ವ್ ಆಗ್ತಾಳೆ. ಹಾಗಾಗಿ ಅವ್ರಿಗೆ ಆಸಕ್ತಿ ಬೆಳೆಸಿದ್ರೆ ಅದೆಲ್ಲ ಸಮಸ್ಯೆ ಆಗಲ್ಲ. ಈಗ ಎಜುಕೇಷನ್ ಮಾಡಿಸ್ಲೇಬೇಕು ಅಂದಾಗ ಹತ್ರದಲ್ಲಿ ಎಲ್ಲಿ ಇರುತ್ತೋ ಅಲ್ಲಿಗೆ ಒಂದು ವೆಹಿಕಲ್ ಇಟ್ಕೊಂಡು ಟೂ ವೀಲರ್ ಎಲ್ಲಾರು ಬಿಟ್ಟು ಬರ್ಬೋದು. ಹಾಗಿರುತ್ತೆ. ಮಕ್ಕಳಲ್ಲಿ ಕೃಷಿ ಬಗ್ಗೆ ಹೇಗೆ ಆಸಕ್ತಿ ಮೂಡಿಸಿದ್ರಿ ನೀವು? ಸರ್, ಅವ್ರು ಹೇಗಿತ್ತು ಅಂದ್ರೆ ನಾವು ಬಂದು ಸೇರ್ಕೊಂಡಾಗ ಅವರು ಆಲ್ಮೋಸ್ಟ್ ಚಿಕ್ಕವಳೆ, ನನ್ನ ದೊಡ್ಡ ಮಗಳು 5ನೇ ಕ್ಲಾಸಲ್ಲಿದ್ಲು. ಅವಳನ್ನು ಹಾಸನಿಂದ ತಂದು ಬೇಲೂರು ಸ್ಕೂಲಿಗೆ ಹಾಕಿದೆ. ಅವಳಿಗೆ ಅವಾಗಿಂದಲೂ ಏನಾಯ್ತು, ನಾವು ರಜದ ದಿವಸ ಕರ್ಕೊಂಡು ಬರುವೆ ಇಲ್ಲಿ ಜಮೀನಿಗೆ. ರಜದ ದಿವಸ ಬಂದಾಗ ಅವಳು ಬೆಳಗ್ಗೆಯಿಂದ ಸಂಜೆ ನನ್ನ ಜೊತೆಲೇ ಇರೋಳು. ಹಾಗಾಗಿ ಸಣ್ಣ ಪುಟ್ಟದ್ದು ಏನು ಹೇಳಿದ್ರು ಅವಳು ಮಾಡ್ತಾ ಬಂದ್ಲು. ಕೊನೆಗೆ ಅವಳು ಗ್ರೀನು, ಅವಳಿಗೆ ಸ್ವಲ್ಪ ಆಸಕ್ತಿನೂ ಸಣ್ಣದ್ರಿಂದಲೂ ಇತ್ತು. ಹಾಗಾಗಿ ನನ್ನ ಜೊತೆ ಸೇರ್ಕೊಂಡ್ಬಿಟ್ಟಿಲ್ಲ. ಇನ್ನು ಸಣ್ಣವಳು ಹುಟ್ಟಿದ್ದೆ ಇಲ್ಲಿ, ಅವಳು ಹುಟ್ಟಿದಾಗ ನಿಲ್ಲ ಹೋಗೋಣ ಹಾಸನಕ್ಕೆ ಅಂದ್ರೆ ಬೇಡ ಬೇಡ ಇಲ್ಲೇ ಮಾಡೋಣ ಅಂತಾಳೆ. ಹಾಗಾಗಿ ಅವಳಿಗೂ ಆಸಕ್ತಿ ಇರೋದ್ರಿಂದ ಇಲ್ಲೇ ಚೆನ್ನಾಗಿದೆ, ಮಾಡ್ತಾ ಇದೀವಿ. ಏನೇನು ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ ಮಕ್ಕಳು? ಸರ್, ಏನಿಲ್ಲ, ಎಲ್ಲಾದ್ರೂ ಮಾಡ್ತಾರೆ. ನಾವು ಹೇಳಿದ್ದೆಲ್ಲ, ಈವನ್ ನಮ್ಮ ಮನೇಲಿ ಕೊಟ್ಟಿಗೆ ಕ್ಲೀನ್ ಮಾಡೋದ್ರು ಕ್ಲೀನು ಮಾಡ್ತಾರೆ, ಸಗಣಿ ಎತ್ತಾರೆ. ಸಗಣಿ ಎಲ್ಲ ಹೊರೋದು ನಾನೇ, ಪಾಪ ಅವ್ರಿಗಾಗಲ್ಲ. ಕೊಟ್ಟಿಗೆ ತೊಳೆಯೋದ್ರಿಂದ ಹಿಡಿದು ಗಿಡಕ್ಕೆ ಗೊಬ್ಬರ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡ್ತಾರೆ. ಈಗ ಸಾಕಷ್ಟು ಹಸುಗಳಿದ್ವು, ಹಾಗಾಗಿ ಅವುಗಳ ತ್ಯಾಜ್ಯ ಮತ್ತೆ ಸಗಣಿ ಗಂಜಲ ಇವುಗಳನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀರಿ? ಸರ್, ನಾನೆಲ್ಲವನ್ನು ಒಂದ್ ಕಡೆ ತಿಪ್ಪೆ ಮಾಡ್ಕೊಳ್ತೀನಿ. ಅದಕ್ಕೆ ಆಕ್ಚುಲಿ ಎಷ್ಟು ಬೇಕೋ ಮಾಯಿಸ್ಚರ್ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ನೀರು ಬಿಟ್ಕೊಂಡು. ಅದ್ರ ಜೊತೆಗೆ ಗಂಜಲನೂ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅದು ಕಲ್ಚರ್ ಒಂದು ಲೆವೆಲ್ಗೆ ಅದು ಕರಗಿದೆ ಅಂತಂದಾಗ ಟ್ರೈಕೋಡರ್ಮಾ, ಸುಡೋಮನಾಸು, ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಇವೆಲ್ಲ ಸಿಗುತ್ತೆ. ಅದನ್ನೆಲ್ಲ ಕಲ್ಚರ್ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು 40-45 days ಬಿಟ್ಟರೆ ಒಳ್ಳೆ ಟೀ ಪೌಡರ್ ಥರ ಬರುತ್ತೆ ಗೊಬ್ಬರ, ಆ ಥರ ಮಾಡ್ಕೊಳ್ತೀನಿ. ಆಮೇಲೆ ಅತಿಯಾದ ತಿಪ್ಪೆ ಗೊಬ್ಬರಕ್ಕಿಂತ ನಾನು ಆಲ್ಮೋಸ್ಟ್ ತಿಂಗಳಿಗೊಂದ್ಸಲ ಈ ತರ ಕಲ್ಚರ್ ಮಾಡಿ ಗಿಡಕ್ಕೆ ಹಾಕೋದ್ರಿಂದ ಅದರಿಂದಲೂ ತುಂಬಾ ಅನುಕೂಲ ಇದೆ. ಆ ತರದಲ್ಲಿ ನೀವು ಅದರ ಬಳಕೆಯನ್ನ ಮಾಡ್ತಾ ಇದ್ದೀರಾ. ಕೃಷಿ ಕಷ್ಟ ಅಂತ ಹೇಳಿ ತುಂಬಾ ಜನ ಇವತ್ತು ಹೇಳ್ತಾರೆ. ಅಷ್ಟು ಸುಲಭವಾದಂತಹ ವೃತ್ತಿ ಅಲ್ಲ, ನಾವು ಕೆಲಸ ಮಾಡಬಹುದು ಆದ್ರೆ ನಾವು ನಿರೀಕ್ಷೆ ಮಾಡದಂತ ಆದಾಯ ಬರೋದಿಲ್ಲ ಅಂತ ಹೇಳಿ ಅನೇಕರು ಹೇಳುವಂಥದ್ದು. ನೀವೇನಂತೀರಿ? ಸರ್, ಆದಾಯದ ಹಿಂದೋದ್ರೆ ಯಾವುದು ಅನುಕೂಲ ಆಗಲ್ಲ. ಆದ್ರಿಂದ ಕೃಷಿ ಯಾವತ್ತೂ ನಮ್ಮ ನೆಮ್ಮದಿಗೆ ಮಾಡಬೇಕು, ಮತ್ತೆ ನಾವು ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ. ಅತಿಯಾದ ದುಡ್ಡಿಂದ ಹೋಗಿ ಕಮರ್ಷಿಯಲ್ ಆಗೋದ್ರೆ ಯಾರಿಗೂ ಅದು ಕೈಗೆ ಹತ್ತಲ್ಲ ಅಂತ ನನಗೆ ಕಂಡು ಬಂದಿರೋದದು. ಹಾಗಾಗಿ ನಮಗೇನು ಬೇಕೋ ಸಮಾಧಾನವಾಗೋಂಗೆ ಎಲ್ಲ ಬೆಳ್ಕೋಬಹುದು. ತರಕಾರಿ ಬೆಳ್ಕೋಬಹುದು, ಕಮರ್ಷಿಯಲ್ ಕ್ರಾಪು ಮಾಡ್ಬೋದು, ಹಣ್ಣಿನ ಗಿಡಗಳು ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಈಗ ನನ್ನ ಹತ್ರ ಅರಣ್ಯ ಕೃಷಿನೂ ಇದೆ, ಹಣ್ಣಿನ ಕೃಷಿನೂ ಇದೆ, ಎಲ್ಲ ಕೃಷಿನೂ ಇದೆ. ಹಾಗಾಗಿ ಏನು ಅಂದರೆ ಮುಖ್ಯವಾಗಿ ತಾಳ್ಮೆ ಬೇಕು ಸರ್. ತಾಳ್ಮೆ ಇದ್ರೆ ಸ್ವಲ್ಪ ಕಾದ್ರೆ ಎಲ್ಲವೂ ಅನುಕೂಲ ಆಗುತ್ತೆ. ಅರಣ್ಯ ಕೃಷಿ ಎಷ್ಟು ಪ್ರದೇಶದಲ್ಲಿ ಮಾಡಿದಿರಾ ಮತ್ತೆ ಹೇಗೆ ಮಾಡಿದಿರಾ ಅದನ್ನ? ಸರ್, ನಂದು ಅದೇ ಕಾನ್ಸೆಪ್ಟ್. ಎಂಥ ಪ್ರದೇಶ ಅಂತ ಯಾವುದು ಫಿಕ್ಸ್ ಇಲ್ಲ ಇಲ್ಲಿ. ಎಲ್ಲಿ ಜಾಗ ಇರುತ್ತೆ ಅರಣ್ಯ ಕೃಷಿ ಅಲ್ಲಿ ನೆಡ್ಬೋದಂದ್ರೆ ಅಲ್ಲಿ ಅರಣ್ಯ ಕೃಷಿ ಇದೆ. ಪಕ್ಕದಲ್ಲೇ ಹಣ್ಣಿನ ಗಿಡಗಳು ಇರುತ್ತೆ, ಗ್ಯಾಪ್ ಅಂತೂ ಇರುತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ. ಹಾಗಾಗಿ ನನ್ನ ಹತ್ರ ತುಂಬಾ ತೇಗ, ಹೆಬ್ಬೇವು, ಕೂಳಿ, ಹೊನ್ನೆ, ಇದೆಲ್ಲ ತುಂಬಾ ಗಿಡಗಳಿವೆ. ಕಾಡು ಮರಗಳು ತುಂಬಾ ಇದೆ. ಇಲ್ಲೆಲ್ಲಿ ಸ್ಥಳ ಸಿಗುತ್ತೋ ಆ ತರದ್ದು ಅಲ್ಲಿ ಹಾಕಿ ಗ್ಯಾಪ್ ಇರುತ್ತೆ, ಅಲ್ಲಿ ಇನ್ನೇನು ಕೃಷಿ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್. ಇಲ್ಲ ಸಾಲ್ಗಳ ಮಧ್ಯ ಬೇರೆದಿದೆ ದಿಬ್ಬ ಆ ತರ ಅಂದ್ರೆ ಅಲ್ಲಿಗೆ ಅರಣ್ಯ ಕೃಷಿ ಮಾಡ್ಕೊಂಡು ಹೋಗಿದ್ದೀನಿ. ಅರಣ್ಯ ಕೃಷಿಯಿಂದ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು ನಮ್ಮ ಕೃಷಿಕರು? ಸರ್, ಅರಣ್ಯ ಕೃಷಿಲಿ ಒಂದು ಅದ್ರ ಎಲೆ ಬೀಳೋದು ನಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಆಮೇಲೆ ಮನೆ ಸೌದೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಇನ್ ಫ್ಯೂಚರ್ ಅದು ಹೇಗೆ ಅಂದ್ರೆ ಈಗ ಒಂಥರ ಎಫ್ ಡಿ ಇಟ್ಟಾಗೆ, ಈಗ ನಮ್ಗೆ ಇಮಿಡಿಯೇಟ್ ದುಡ್ಡು ಬೇಡ ಅಲ್ಲಿರಲಿ ಅನ್ನೋ ಲೆಕ್ಕದಲ್ಲಿ, ಅದು ಯಾವುದೋ ಒಂದು ಟೈಮ್ಗೆ ಅದು ಒಳ್ಳೆ ಫಸಲು ಬಂತು ಅಂದ್ರೆ, ಅದು ಒಳ್ಳೆ ಗರ್ತು ಬಂತು ಅಂದ್ರೆ ಒಂದು ಟೈಮಿಗೆ ನಾವು ಮಾರ್ಕೋಬಹುದು ಅದನ್ನ. ಅವಾಗ ಒಳ್ಳೆ ಲಂಬಸಮಾಗಿ ದುಡ್ಡು ಸಿಗುತ್ತೆ, ಖಂಡಿತ ಸಿಗುತ್ತೆ. ಅರಣ್ಯ ಕೃಷಿ ಮಾಡಿದಾಗ ಸಾಕಷ್ಟು ಪಕ್ಷಿಗಳು ಬರೋದು ಈ ತರದೆಲ್ಲ ಒಂದಷ್ಟು ಇದೆ ಸರ್. ಹೌದು, ಆ ಪಕ್ಷಿಗಳನ್ನ ನಾವು ಆಕ್ಚುಲಿ ನಾವು ನೋಡೇ ಇತ್ತಿಲ್ಲ ಈ ತರ ಪಕ್ಷಿಗಳಿವೆ ಅಂತ. ಅವೆಲ್ಲ ನನ್ನ ಜಮೀನಲ್ಲಿವೆ ಈಗ. ಈವನ್ ಗೂಬೆನೂ ಸಹಿತ ನನ್ನ ಜಮೀನಲ್ಲಿ ಒಂದು 3 ಗೂಬೆ ವಾಸ ಮಾಡ್ತಾ ಇವೆ. ಹೀಗಾಗಿ ನಮ್ಗೆ ಹಕ್ಕಿ ಪಕ್ಷಿಗಳಿಂದ ತುಂಬಾ ಅನುಕೂಲ ಆಗಿದೆ. ಆಮೇಲೆ ಈಗ ನನಗೆ ಇಲ್ಲಿ ನೋಡ್ತಾ ಇರ್ತೀನಿ, ಬೆಳಗ್ಗೆ ಇದ್ರೆ ಯಾವ ಹುಳನೂ ಅವು ಹಕ್ಕಿಗಳು ಬಿಡೋಲ್ಲ, ಹುಡುಕೊಂಬಂದು ತಿನ್ಕೊಂಡು ಹೋಗ್ತವೆ. ಹಾಗಾಗಿ ನನ್ನ ಹತ್ರ ಏನಾಗಿದೆ ಅಂದ್ರೆ, ಎಷ್ಟೋ ನಾನು ಈ ಔಷಧಿ ಹೊಡೆಯೋದೇ ಬೇಡ ಗಿಡಗಳಿಗೆ, ಅವೇ ಅರ್ಧ ಎಲ್ಲ ನಾಶ ಮಾಡಾಕಿರುತ್ತವೆ. ಜೊತೆಗೆ ನಾನೊಂದು ಸೋಲಾರ್ ಟ್ರ್ಯಾಪ್, ಅದರಿಂದಲೂ ಸಾಕಷ್ಟು ಅನುಕೂಲ ಆಗಿದೆ. ಜೇನು ಸಾಕಾಣಿಕೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಒಂದು ಪೆಟ್ಟಿಗೆ ಒಂದೂವರೆ ವರ್ಷ ಆಯ್ತು ತಗೊಂಡಿದ್ದೆ. ಈಗ ಒಂದ್ 2 ತಿಂಗಳಲ್ಲಿ ಇಲಾಖೆಯಿಂದ ಒಂದ್ 2 ಪೆಟ್ಟಿಗೆ ತಗೊಂಡೆ. ಟ್ರೈನಿಂಗು ಆಗಿದೆ ಆಕ್ಚುಲಿ, ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ಒಂದ್ 3 ಪೆಟ್ಟಿಗೆ ಈಗ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ 2-3 ಪೆಟ್ಟಿಗೆ ಮಾಡ್ಬೇಕು ಅನ್ನೋ ಉದ್ದೇಶನೂ ಇದೆ. ಈಗ ಸದ್ಯಕ್ಕೆ ತುಂಬಾ ಆಕ್ಟಿವ್ ಆಗಿವೆ ಜೇನು ಹುಳುಗಳು, ಜೇನು ನೊಣಗಳು ಚೆನ್ನಾಗಿರೋದ್ರಿಂದ. ಅದರಿಂದ ನಮ್ಗೆ ಏನ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಅದರಿಂದ ನಮ್ಗೆ ಬಹಳಷ್ಟು ಅನುಕೂಲ ಇದೆ. ಈಗ ಹೇಳ್ತಾರಲ್ಲ, ಜೇನಿಲ್ಲ ಅಂದ್ರೆ ಮನುಷ್ಯ ಕುಲವೇ ಇರಲ್ಲ ಅಂತ. ಹಾಗಾಗಿ ಆ ಜೇನು ಕೃಷಿ ಯಾರ್ಯಾರು ಮಾಡ್ತಾರೆ ಅವ್ರ ಜಮೀನು ನೋಡಿ ಆದಷ್ಟು ಚೆನ್ನಾಗಿರುತ್ತೆ. ಈಗ ನಿಮ್ಮ ಜಮೀನಿನಲ್ಲಿ ಜೇನು ಸಾಕಾಣಿಕೆಯ ನಂತರ ಪರಾಗಸ್ಪರ್ಶ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬಂದಿದ್ದು ಹೇಗೆ ಸರ್? ಅದು ಹೇಗೆ ಬಂತು ಅಂದ್ರೆ, ಲಾಸ್ಟ್ ಇಯರ್ ಒಂದು ಪೆಟ್ಟಿಗೆ ತಂದಾಗ ಆಲ್ಮೋಸ್ಟ್ ಕೆಲವೆಲ್ಲ ಗಿಡಗಳಲ್ಲಿ ಹೂವೇ ಬಿಡ್ತಿರ್ಲಿಲ್ಲ, ಹೂ ಬಿಟ್ಟರುವೆ ಕಾಯಿ ಕಚ್ಚತಿರ್ಲಿಲ್ಲ. ಹೋದ್ಸಲಿಯಿಂದ ಏನಾಯ್ತು, ಅದು ಸ್ವಲ್ಪ ಎಲ್ಲ ಕಾಯಿ ಎಲ್ಲ ಬರೋಕ್ ಶುರುವಾಯ್ತು. ಅವಾಗ ಸ್ವಲ್ಪ ಮನ್ಸಿಗೆ ಬಂತು, ಓ ಇದು ಜೇನಿಂದ ನಡೀತಾ ಇದೆ ಅಂತ. ಹಾಗಾಗಿ ಇನ್ನೂ 2 ಪೆಟ್ಟಿಗೆ ಹಾಗಾಗಿ ಈ ವರ್ಷ ಮಾಡ್ಕೊಂಡಿದ್ದೀನಿ. ಜೇನು ಬಿಚ್ಚಿದ್ರೆ ಯಾವಾಗ್ಲಾದ್ರೂ? ಇಲ್ಲ ಸರ್, ಇನ್ನು ಬಿಚ್ಚಿಲ್ಲ, ತಂದೆ 2 ತಿಂಗಳಾಗಿದೆ. ನನ್ನ ಮೇನ್ ಇಂಟೆನ್ಷನ್ ಜೇನು ತಗೊಳ್ಬೇಕು ಅಂತಲ್ಲ, ಅದರಿಂದ ನನ್ನ ಜಮೀನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗ್ಲಿ ಅನ್ನೋದು ಉದ್ದೇಶ ಅಷ್ಟೆ. ಆ ಕಾರಣಕ್ಕಾಗಿ ಜೇನನ್ನು ಕೂಡ ಸಾಕಾಣಿಕೆ ಮಾಡ್ಕೊಂಡಿದ್ದೀರಿ. ಒಟ್ಟಾರೆ ಕೃಷಿ ಏನಂತ ಅನ್ಸುತ್ತೆ, ಯಾಕೆ ಅಂತ ಅಂದ್ರೆ ಪೇಟೆ ಪಟ್ಟಣದಲ್ಲಿ ಇದ್ದಂತವ್ರು, ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಎಲ್ಲದನ್ನು ಕೂಡ ತ್ಯಜಿಸಿ ಕೃಷಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀರಿ, ಏನನ್ಸುತ್ತೆ ಇವಾಗ ನಿಮ್ಗೆ? ಸರ್, ಅವೆಲ್ಲವಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ನೆಮ್ಮದಿ ಇದೆ ಸರ್. ಒತ್ತಡದ ಜೀವನ ಇರಲ್ಲ, ನೆಮ್ಮದಿಯಾಗಿ ಬದುಕೋರ್ಗೆ ಒಳ್ಳೆ ಜಾಗ ಅಂತ ಅನ್ಸುತ್ತೆ. ಏನು, ನಮ್ಗೆ ಫಿಸಿಕಲ್ ಆಗಿ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಬಾಡಿ ಆಕ್ಟಿವ್ ಆಗಿರುತ್ತೆ, ಒಳ್ಳೆ ವಾತಾವರಣ ಸಿಗುತ್ತೆ. ಆಕ್ಚುಲಿ ನಾನು ಅಂದಿನಿಂದಲೂ ಇನ್ನಿವರೆಗೂ ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ ನಾನು, ಹಾಗಾಗಿ ಅಷ್ಟು ನನ್ನ ಆರೋಗ್ಯ ಅಚ್ಚುಕಟ್ಟಾಗಿದೆ, ಅದೊಂದು ವಿಷಯದಲ್ಲಿ ಖುಷಿ ಆಗುತ್ತೆ. ನೀವು ಒಳ್ಳೆಯ ರೇಡಿಯೋ ಕೇಳುಗರು ಕೂಡ ಹೌದು, ಹಾಸನ ಆಕಾಶವಾಣಿಯನ್ನ ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೀರಿ, ಮತ್ತೆ ನಮ್ಮ ಕೇಂದ್ರ ಪ್ರಾರಂಭ ಆಗಿ ಬೆಳಗ್ಗೆ ಪ್ರಾರಂಭ ಆಗಿ ಸಂಜೆ ಮುಕ್ತಾಯ ಆಗುವವರೆಗೂ ಕೂಡ ನೀವು ಕೇಳ್ತೀರಿ. ನಿಮ್ ತೋಟದಲ್ಲಿ ಒಂದು ದೊಡ್ಡ ಮೈಕ್ನೇ ಹಾಕಿಬಿಟ್ಟಿದ್ದೀರಿ, ರೇಡಿಯೋ ಬಗ್ಗೆ ಎಷ್ಟೊಂದು ಪ್ರೀತಿ ಮೂಡಿದ್ದು ಹೇಗೆ ನಿಮ್ಗೆ? ಸರ್, ರೇಡಿಯೋದು ಮುಂಚೆಯಿಂದಲೂ ಆಸಕ್ತಿ ಇತ್ತು, ಅದು ಹೇಗೆ ಅಂದ್ರೆ ಟಿವಿ ಬರೋಕ್ಕಿಂತ ಮುಂಚೆ ಎಲ್ಲ ರೇಡಿಯೋದಲ್ಲೇ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಆಕ್ಚುಲಿ ಈ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಅದ್ ಹಾಗೆ ಕೇಳ್ತಾ ಕೇಳ್ತಾ ಅಲ್ಲಿ ಕೃಷಿದು ಬರೋದು, ಅವಾಗ ಒಂದು ಪ್ರೋಗ್ರಾಮ್ ಬರೋದು ಕೃಷಿದು, ಅದನ್ನೆಲ್ಲ ಕೇಳ್ಕೊಂಡು ಬಂದೆ. ಕೊನೆಗೆ ಇದೆಲ್ಲ ಇಷ್ಟೆಲ್ಲ ಇಂಪ್ರೂವ್ ಆದ್ರೂ ಟಿವಿ ಬಂತು, ಇನ್ನೊಂದು ಬಂತು, ಆದ್ರೂ ನನ್ಗೆ ಯಾಕೋ ರೇಡಿಯೋದು ಬಾಂಧವ್ಯ ಹೋಗ್ಲೇ ಇಲ್ಲ. ಹಾಗಾಗಿ ರೇಡಿಯೋ ಒಂದಿನಿಂದಲೂ ಕೇಳ್ಕೊಂಡು ಬರ್ತಾ ಇದ್ದೀನಿ. ಈಗ ಅದಕ್ಕೆ ಹೋದ ವರ್ಷ ಏನ್ ಮಾಡಿದೆ, ಮನ್ಸು ಮಾಡಿ ಒಂದು ಸೋಲಾರ್ ರೇಡಿಯೋನೇ ಹಾಕ್ಬೇಕು ನಮ್ಮ ಜಮೀನಲ್ಲಿ ಅಂತೇಳಿ ಒಂದು ಕೊಟ್ಟಿಗೆ ಮಾಡಿದ್ದೀನಿ 21-33 ಡೈಮೆನ್ಷನ್ ಅಲ್ಲಿ. ಆ ಕೊಟ್ಟಿಗೆಗೆ ಸೋಲಾರ್ ರೇಡಿಯೋ, ಒಂದು 3 ಸೋಲಾರ್ ಲೈಟ್ ಹಾಕಿ ಆ ರೇಡಿಯೋ ನಮ್ಮ ಮನೇಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಆಲ್ಮೋಸ್ಟ್ ಒಡೆ ಹೊಡೆದು. ಹಾಗಾಗಿ ಎಲ್ಲಾ ಕಾರ್ಯಕ್ರಮನೂ ಕೇಳ್ತೀವಿ, ಎಸ್ಪೆಷಲಿ ಕೃಷಿದಂತೂ ನಾನು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಹಾಗಾಗಿ ಅದು ನಂಗೆ ತುಂಬಾ ಅನುಕೂಲ ಆಗೋಗಿದೆ. ಆಮೇಲೆ ನಮ್ಮ ದನಗಳಿಗೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ, ಅವು ಎಷ್ಟೋ ಹಾಡುಗಳನ್ನ ಕೇಳ್ತಾ ಇರ್ತವೆ, ಗೊತ್ತಾಗುತ್ತೆ ನಮ್ಗೆ. ದಿನದ 24 ಗಂಟೆಗೂ ಕೂಡ ರೇಡಿಯೋ ಆನ್ ಇರುತ್ತೆ? ಆಲ್ಮೋಸ್ಟ್ ಆನ್ ಇದ್ದೇ ಇರುತ್ತೆ ಸರ್. ನೀವು ಕೇಳ್ತೀರಾ, ನಿಮ್ಮ ಹಸುಗಳು ಕೇಳುತ್ತೆ, ನಾಯಿಗಳು ಕೇಳುತ್ತೆ, ಎಲ್ಲರೂ ಕೂಡ ಕೇಳ್ತೀವಿ. ಹೌದು, ಏನ್ ಅನುಕೂಲ ಮಾಡ್ಕೊಂಡಿದ್ದೀರಾ ರೇಡಿಯೋದಿಂದ? ಸರ್, ರೇಡಿಯೋದಿಂದ ಸಾಕಷ್ಟು ನಮ್ಗೆ ಅನುಕೂಲಗಳಿವೆ. ಎಲ್ಲೋ ಕೆಲವರು ಗೊತ್ತೇ ಇರೋಲ್ಲ ಅಂತ ಜನಗಳು ಪರಿಚಯ ಆಗ್ತಾರೆ. ಆಮೇಲೆ ಕೆಲವು ಪ್ರೋಗ್ರಾಮ್ಗಳು ನಾವು ತಿಳಿದೆಲ್ಲ ಇರೋಷ್ಟು ಎಷ್ಟೋ ವಿಷಯ ನಾವು ತಿಳ್ಕೊಳ್ತೀವಿ. ಈವನ್ ಕೃಷಿಲೂ ಅಷ್ಟೇ, ನಾವು ಕೃಷಿ ಕಾರ್ಯಕ್ರಮ ಕೇಳ್ಬೇಕಾರೆ ಈಗ ನನಗೆ ಇದನ್ನ ಕೇಳಿದ್ಮೇಲೆ ಎಷ್ಟೋ ಜನ ನನಗೆ ಲಿಂಕ್ ಸಿಗ್ತಾರೆ. ಈಗ ಅವ್ರಿಗೆ ನಾನು ಮಾತಾಡಿಸ್ಬೇಕು ಅಂದ್ರೆ ನನಗೆ ಮುಂಚೆ ಗೊತ್ತಿರಲ್ಲ, ನೀವುಗಳೆಲ್ಲ ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರ ನಂಬರ್ ಕೊಡ್ತೀರಾ, ಸೊ ನಮಗೇನು ಅನುಕೂಲ ಆಗುತ್ತೆ ನಾವು ಅವ್ರನ್ನ ಕೇಳಿ ನಾವು ಮಾತಾಡ್ಕೊಳ್ತೀವಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತೋಟವನ್ನ ಸಂದರ್ಶಿಸಬೇಕು ಅಂತ ಹೇಳಿದ್ರೆ ಹೇಗೆ ನಾವು ಬರೋಂಥದ್ದು? ಸರ್, ನಂದು ಇಲ್ಲಿ ಬೇಲೂರು ತಾಲೂಕು ಬಿಕ್ಕೋಡ್ ಹೋಬಳಿ ಜಗಬೋರ್ನಹಳ್ಳಿ ಅಂತ, ಎನ್ ಡಿ ಮಂಜುನಾಥ MPSS ಫಾರ್ಮ್ ಅಂತ. ನಂದು ನನ್ನ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಸರ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ ಒಮ್ಮೆ. 8296149525. ಇನ್ನೊಮ್ಮೆ ಹೇಳಿ, 8296149525.

ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ಆನಂದ ಸಾಗರ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ವಿಶ್ವಾಸದ ಹೂವಿನ ಹಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ, ಒಮ್ಮತ ಸಮ್ಮತ ಮಣಿಗಾಧಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ, ಆನಂದ ಸಾಗರ ಈ ಸಂಸಾರ, ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಕಂಗಳು ತೆರೆಯಿತು, ಕತ್ತಲೆ ಮರೆಯಿತು, ಮುಂದಿನ ದಾರಿ ಏನೆಂದು ತಿಳಿಯಿತು, ನಿನಗಾಗಿ ಮರುಗೋ ಜೀವವು ಒಂದು, ನಿನ್ನ ಬಲಗೀನತೆ ಕ್ಷಮಿಸುವಳೆಂದು, ಕರುಳಿನ ಗೌರವ